ಅವರಿಗಾಗಿ ಕಾರ್ಯಕ್ರಮ ಕಿಸಾನ ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ. पक्षियों से तो हम खेत को बचा लेते हैं, पर इन घातक रसायनों से कैसे बचाएं? मतलब देख बेटा, तू जो ये अंधाधुन रसायन मिलाता है ना, मिट्टी की सेहत बिगड़ने लगी है, और जब माटी ही कमजोर पड़ जाएगी तो उपज कैसे सेहतमंद होगी? अरे पहले ऐसा नहीं था, पूछना अपने बड़े बुजुर्गों से कैसे फसल लहलहाती थी, शुद्धता झलकती थी, माटी भी तंदुरुस्त और लोग. पहली वाली बात कहाँ, परम तो सभी डाले हैं. सब नहीं, आज भी लाखों जागरूक किसान परंपरागत विधि से फसल उगा रहे हैं, पर्चा कम और उपज की कीमत भी बेहतर पा रहे हैं. सच है, एक्सपीरियंस से बता रहे हैं, धूप में बाल सफेद नहीं किए हैं. ठीक है भाई, मैं भी आज से जैविक खेती शुरू करूँगा. माटी से प्रेम की परंपरा है परंपरागत खेती. ಇಂದಿನ ಕಾರ್ಯಕ್ರಮದಲ್ಲಿ ಕೇಳಿ ಕೋಳಿ ಸಾಕಣೆ ಅನುಭವ. ಈ ವಿಷಯವಾಗಿ ಹೊನ್ನಾವರ ತಾಲೂಕಿನ ಆಡುಕಳ ಗ್ರಾಮದ ನಾಗೇಂದ್ರ ವೆಂಕಟರಮಣ ನಾಯ್ಕ ಅವರೊಂದಿಗೆ ಸಂದರ್ಶನ. ನಾಗೇಂದ್ರ ವೆಂಕಟರಮಣ ನಾಯ್ಕ ಅವರೇ ನಮಸ್ಕಾರ. ನಮಸ್ತೆ ಸರ್. ಕೃಷಿಗೆ ಪೂರಕವಾಗಿ ಇನ್ನಷ್ಟು ಉದ್ಯಮಗಳನ್ನ ಸೇರಿಸಬೇಕು, ಕೃಷಿಯನ್ನ ಲಾಭದಾಯಕವಾಗಿ ಮಾಡಬೇಕು ಅನ್ನುವಂತಹ ದೃಷ್ಟಿಯಿಂದ ನೀವು ಕೋಳಿ ಸಾಕಾಣಿಕೆಯನ್ನ ಪ್ರಾರಂಭ ಮಾಡಿದ್ರಿ. ಎಷ್ಟು ವರ್ಷದ ಅನುಭವ ನಿಮ್ದು ಕೋಳಿ ಸಾಕಾಣಿಕೆಯಲ್ಲಿ? ಸರ್, ಈಗ ಒಂದು 27-28 ವರ್ಷದ ರನ್ನಿಂಗ್ ನಂದೀಗ. 28 ವರ್ಷಗಳಿಂದ ಕೋಳಿ ಸಾಕಾಣಿಕೆಯನ್ನ ಮಾಡ್ತಾ ಇದ್ರಿ. ಈಗ ಒಂದು ಪ್ರಾರಂಭಿಕ ಹಂತದಲ್ಲಿ ಕೋಳಿ ಸಾಕಾಣೆ ಅಂದ್ರೆ ಏನೇನು ಮಾಡಬೇಕಾಗ್ತದೆ? ಒಂದು ಮೂಲ ಬಂಡವಾಳ ಎಷ್ಟನ್ನ ತೊಡಗಿಸಿಕೊಳ್ಬೇಕು? ಮೂಲಭೂತ ಸ್ಟ್ರಕ್ಚರ್ ಅಥವಾ ಒಂದು ವ್ಯವಸ್ಥೆಯನ್ನ ಹೇಗೆ ಮಾಡ್ಕೊಳ್ಬೇಕಾಗ್ತದೆ? ಸರ್, ಇವಾಗ ಎಲ್ಲ ಕಾಸ್ಟ್ಲಿ ಆಗಿದೆ. ನಾನು ಅವಾಗ ಸ್ಟಾರ್ಟ್ ಮಾಡೋ ಟೈಮಲ್ಲಿ ಫೀಡ್ ರೇಟು ಕಡಿಮೆ ಇತ್ತು, ಚಿಕ್ಸ್ ರೇಟು ಕಡಿಮೆ ಇತ್ತು, ಅದೇ ತಕ್ಕಾಗಿ ಬರ್ಡ್ಸ್ ರೇಟ್ ಒಂದು ಸಾಮಾನ್ಯ ಇತ್ತು. ಆವಾಗ ನಾನು ಸ್ಟಾರ್ಟ್ ಮಾಡಿದವಾಗ ಸೆಡ್ಡಿಗೂ ಕೂಡ ಇನ್ವೆಸ್ಟ್ಮೆಂಟ್ ಕಡಿಮೆ ಇತ್ತು. ಇವಾಗ ಸೆಡ್ ಇನ್ವೆಸ್ಟ್ಮೆಂಟ್ ನಿಮ್ಗೆ ಗೊತ್ತಿರೋ ಹಾಗೆ ಮಾರ್ಕೆಟಿಂದೆಲ್ಲ ಗೊತ್ತಿದೆಯಲ್ಲ, ಹಾಗಾಗಿ ತುಂಬ ಜಾಸ್ತಿ ಆಗಿದೆ. ಆವಾಗ ನಾನು ಸ್ಟಾರ್ಟಿಂಗ್ ಮಾಡಿದಾಗ ಕೇವಲ 500 ಕೋಳಿಯನ್ನು ಸಾಕಾಣಿಕೆಗೆ ಸ್ಟಾರ್ಟ್ ಮಾಡಿದ್ದು. ಆವಾಗ ನಾನು VSS ಕರ್ಕಿಯಲ್ಲಿ ಕೇವಲ 22,000 ರೂಪಾಯಿ ಲೋನ್ ತಗೊಂಡಿದ್ದು. ಅದು ತಗೊಂಡು ನಾನು ಸ್ಟಾರ್ಟ್ ಮಾಡಿದೆ. ಸ್ಟಾರ್ಟ್ ಮಾಡುವಾಗ ಮನೆಯವರದೆಲ್ಲ ಸಪೋರ್ಟ್ ಸಿಕ್ತು. ಹಾಗೆ ಬೇರೆ ಬೇರೆ ಫೈನಾನ್ಸ್ ಇಲ್ಲ, ನನ್ನ ಫ್ರೆಂಡ್ ಒಬ್ರು ಮೋಹನ್ ನಾಯ್ಕ ಅಂತ ಇದ್ರು, ಅವರು ಕೋಳಿ ಸಾಕಾಣಿಕೆ ಮಾಡ್ತಾ ಇದ್ದರು. ಅವ್ರದ್ದು ಸಪೋರ್ಟ್ ತಗೊಂಡು ನಾನು ಕೋಳಿ ಸಾಕಾಣಿಕೆ ಸ್ಟಾರ್ಟ್ ಮಾಡಿದೆ. ಅವರು ನನ್ನ ಕೆಲವೊಂದೆಲ್ಲ ಮಾಹಿತಿ ಕೊಟ್ಟರು. ಹಾಗೆ ಮಾಡ್ತಾ ಮಾಡ್ತಾ ನಾನು ಇವಾಗ 28 ವರ್ಷ ಆಯಿತು. ಮೂಲತಃ ನಾನು ಮಾಡಿದ್ದು ಕರ್ಕಿಯಲ್ಲಿ, ಕರ್ಕಿ ಪಾವಿನ್ಕುರ ನನ್ನ ಮೂಲ ಅವರು. ಈಗ ನಾನು ಇರೋದು ಮಂಕಿ ಚಿತ್ತಾರ ಅಂತ ಸರಿ ಬಂದಿದ್ದು. ಇಲ್ಲಿ ಬಂದು 11-12 ವರ್ಷ ಆಯಿತು. ಈಗ ಇಲ್ಲಿ ಬಂದ ನಂತರ ಕೂಡ ಮತ್ತೆ ಫಾರ್ಮ್ ಅನ್ನು ಮಾಡಿದ್ದೀನಿ, ಆದರೆ ಊರಲ್ಲಿರೋ ಫಾರ್ಮ್ ಇವಾಗ ರನ್ನಿಂಗ್ ಇಲ್ಲ ಸರ್. ಇಲ್ಲಿಗೆ ಶಿಫ್ಟ್ ಮಾಡಿ ಈಗ ಎಷ್ಟು ವರ್ಷ ಆಯಿತು ಸರ್? ಇಲ್ಲಿಗೆ ಬಂದು 12 ವರ್ಷ ಆಯಿತು, ಫಾರ್ಮ್ ಮಾಡಿ 10 ವರ್ಷ ಆಯಿತು. ಈ 10 ವರ್ಷದಲ್ಲಿ ನಾನು ಫಾರ್ಮ್ ಮಾಡ್ತಾ ಸ್ವಲ್ಪ ಇಂಪ್ರೂವ್ಮೆಂಟ್ ಅಂತ ಮಾಡಿದ್ದಂದ್ರೆ ಈ ಡ್ರಿಂಕರ್ ಸಿಸ್ಟಮ್ ಎಲ್ಲ ಸ್ವಲ್ಪ ಚೇಂಜ್ ಮಾಡಿಕೊಂಡೆ. ಅಲ್ಲಿ ಅಂದ್ರೆ ನನ್ನ ಟ್ರಾನ್ಸ್ಪೋರ್ಟೇಷನ್ ಪ್ರಾಬ್ಲಮ್ ತುಂಬಾ ಇತ್ತು. ಕೋಳಿ ಸಾಕಾಣಿಕೆ ಮಾಡಬೇಕಾದ್ರೆ ಮೂಲ ಅಂದ್ರೆ ಸರ್ ನೋಡಿ, ಗಾಳಿ ಬೆಳಕು ನೀರು ಚೆನ್ನಾಗಿರಬೇಕು. ಫಸ್ಟ್ ಪ್ರಿಫರೆನ್ಸ್ ನಾವು ಇದು ಕೊಡ್ತೀವಿ. ಈಗ ನಾನೊಂದು ಡಿಸ್ಟ್ರಿಬ್ಯೂಟರ್ ಆಗೂ ಕೂಡ ಕೆಲಸ ಮಾಡ್ತೀನಿ. ಚಿಕ್ಸ್ ಮತ್ತು ಫೀಡ್ ಅನ್ನು ಸೇಲ್ ಮಾಡ್ತಿದ್ದೀನಿ. ಗೋದ್ರೆಜ್ ಅಗ್ರಿಬಿಟ್ಟಿದ್ದು ತಗೊಂಡಿದ್ದೀನಿ. ಇವಾಗ ಹೈಗೇನ್ ಕಂಪ್ನಿ ಫೀಡ್ ಅನ್ನು ನಾನು ಸೇಲ್ ಮಾಡ್ತಾ ಇದ್ದೀನಿ. ಇವಾಗ ನಾನು ಅದು ಮಾಡ್ತಾ ಮಾಡ್ತಾ ಎಷ್ಟೋ ಜನ ನನ್ನ ಹತ್ರ ಕಸ್ಟಮರ್ಗಳು ಬರ್ತಾರೆ, ಫೀಡ್ ಬಗ್ಗೆ ಮರಿ ಬಗ್ಗೆ ಕೇಳ್ತಾರೆ. ಅವರಿಗೆ ನಾನು ಸರ್ವಿಸ್ ಅನ್ನು ಕೊಡ್ತಾ ಇದ್ದೀನಿ. ಮರಿಯನ್ನು ಕೊಟ್ಬಿಟ್ಟು ಫೀಡ್ ಅನ್ನು ಕೊಟ್ಟು ಅವರಿಗೆ ನಾನು ಬರ್ಡ್ ಸ್ಲಿಪ್ಟಿಂಗ್ ಕೂಡ ನಮ್ದೀಗ ವ್ಯವಸ್ಥೆ ಮಾಡ್ಕೊಂಡಿದ್ದೀನಿ. ಈಗ ಒಂದು ಫೀಡ್ ಅಂಗಡಿ ಆಗಿ ನಂದು ಸುಮಾರು 18-19 ವರ್ಷ ಆಯ್ತು ಸರ್. 11 ನಂದು ಶಾಪ್ ಕೂಡ ಇದೆ. ಮರಿಯನ್ನು ಕೂಡ ನೀವು ಕೋಳಿ ಸಾಕಣೆದಾರರಿಗೆ ಪೂರೈಕೆ ಮಾಡುವಂತವರು. ಈ ಮರಿಯ ಉತ್ಪಾದನೆ ಎಲ್ಲ ಹೇಗೆ ನಡೀತದೆ, ಹೇಗೆ ಇದಕ್ಕೊಂದು ತಂತ್ರಜ್ಞಾನ ಏನು ಇದರಲ್ಲಿ ಸರ್? ಇದು ಆಕ್ಚುಲಿ ಅದೊಂದು ದೊಡ್ಡ ಪ್ರಮಾಣದ ಇದು. ಯಾಕೆಂದ್ರೆ ಇದಕ್ಕೆ ಕೋಟಿಗಟ್ಟಲೆ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ, ಅದಕ್ಕೆ ಕ್ಲೈಮೇಟ್ ಕೂಡ ಹಾಗೆ ಇರಬೇಕಾಗತ್ತೆ. ಈಗ ನಾವು ಇಲ್ಲಿ ವಾತಾವರಣದಲ್ಲಿ ಕೋಳಿ ಸಾಕಬಹುದು ಬಿಟ್ಟರೆ ಮರಿಯನ್ನ ನಾವು ಈ ಕಡೆ ಮಾಡಲಿಕ್ಕೆ ಕಷ್ಟ. ಅದಕ್ಕೆ ಏನಿದೆ, ಮರಿಯನ್ನ ಹ್ಯಾಚರಿಯವರು ಅದಕ್ಕೆ ಕರೆಕ್ಟ್ ಆಗಿ ಏನು ಇನ್ಕ್ಯುಬೇಟ್ಸ್ ಅಲ್ಲಿ ಎಷ್ಟು ದಿವಸ ಎಷ್ಟು ಟೆಂಪರೇಚರ್ ಕೊಟ್ಟು ಮರಿ ಮಾಡಬೇಕು, ಆ ಪ್ರಮಾಣದಲ್ಲಿ ಮರಿ ಮಾಡಿ ಅಲ್ಲಿ ಕೂಡ ಅದನ್ನು ಗ್ರೇಡ್ ಮಾಡಿ ನಮಗೆ ಕಳಿಸ್ತಾರೆ. ಅಂದ್ರೆ ಯಾವತ್ತು ಮರಿ ರೆಡಿ ಆಗುತ್ತೋ ಅದೇ ದಿವಸ 48 ಗಂಟೆಯೊಳಗೆ ಆ ಮರಿಯನ್ನ ಫಾರ್ಮಿಗ್ ತಲುಪಿಸುವ ವ್ಯವಸ್ಥೆ ಮಾಡ್ತಾರೆ. ನಮಗೇನು ಕೊಡ್ತಾರೆ ಅದನ್ನ ನಾನು ತಗೊಂಡು ನಮ್ಮ ಯಾರು ಫಾರ್ಮರ್ ಇದ್ರೆ ಅವ್ರಿಗೆ ನಾವು ಡಿಸ್ಟ್ರಿಬ್ಯೂಷನ್ ಮಾಡ್ತೀವಿ, ಹಾಗೆ ಫೀಡ್ ಅನ್ನು ನಾನೇ ಕೊಡ್ತೀನಿ ಸರ್. ಸಾಮಾನ್ಯ ಕೋಳಿ ಸಾಕಾಣಿಕೆಯಲ್ಲಿ ಸಾಕಷ್ಟು ರೋಗಗಳು ಕೂಡ ಬಾಧಿಸ್ತವೆ, ಅದರ ಒಂದು ನಿಯಂತ್ರಣವನ್ನು ಮಾಡಬೇಕು, ನಿರ್ವಹಣೆ ಮಾಡಬೇಕು ಅಂತ ಹೇಳ್ತೀವಿ. ಕೋಳಿ ಸಾಕಾಣಿಕೆ ಸಂಬಂಧಪಟ್ಟ ಹಾಗೆ ಏನೇನು ಸಮಸ್ಯೆಗಳು ಬರ್ತವೆ ಸರ್? ಸಮಸ್ಯೆಗಳು ಹೇಳ್ಬೇಕಂತ ತುಂಬಾನೇ ಇದೆ. ಅದಕ್ಕೆ ತಕ್ಕಾಗ ಅಷ್ಟೇ ಮೆಡಿಸಿನ್ಗಳು ಇದೆ. ಆದರೆ ಫಸ್ಟ್ ಪ್ರಿಫರೆನ್ಸ್ ಅಂದ್ರೆ ನಾವು ಆದಷ್ಟು ಕ್ಲೀನ್ ಮೇಂಟೆನೆನ್ಸ್. ಮೇಂಟೆನೆನ್ಸ್ ಚೆನ್ನಾಗಿದ್ದಾಗ ನಾವು ಯಾವುದೇ ಕಾಯಿಲೆಗಳನ್ನು ಬರೆದಿದ್ದಂತೆ ನಾವು ಅವಾಯ್ಡ್ ಮಾಡಲಿಕ್ಕೆ ಅವಕಾಶ ಉಂಟು. ಕೆಲವೊಮ್ಮೆ ಅದನ್ನು ಮೀರಿ ಬರ್ತದೆ. ಕಾಯಿಲೆಗಳಲ್ಲಿ ತುಂಬಾ ಹೇಳಬೇಕಂದ್ರೆ CRD, ಬರ್ಡ್ ಫ್ಲೂ, ರಾಣಿಕೇತು, ಆಮೇಲೆ ಗುಂಬಾರ, ರೆಕೆಟ್ಸ್, ಲೀಚಿ, ಕಾಕ್ಸಿ ತುಂಬಾ ಇದೆ ಸರ್. ಅದು ಹೇಳ್ತಾ ಹೋದ್ರೆ ತುಂಬಾ ಕಾಯಿಲೆಗಳಿದೆ. ಆದ್ರೆ ಕಾಯಿಲೆಗಳನ್ನ ಅವಾಯ್ಡ್ ಮಾಡಬೇಕಂದ್ರೆ ನಾವು ಗುಣಮಟ್ಟದಾದಂತ ಚಿಕ್ಸ್ ಫಸ್ಟ್ ಪ್ರಿಫರೆನ್ಸ್. ಚಿಕ್ಸ್ ಕ್ವಾಲಿಟಿ ನಮಗೆ ಕಂಪನಿಯವರು ಸರಿಯಾಗಿ ಕೊಟ್ಟರು ಅಂತಾದ್ರೆ ಚಿಕ್ಸ್ ಇಂದನೇ ಬರ್ತದೆ. ಪೇರೆಂಟ್ಸ್ ಇಂದ ಬರುವಂತ ಮರಿಗಳು ಅಲ್ಲಿಂದನೇ ರೋಗಗಳನ್ನು ತಂದ್ಬಿಡ್ತದೆ ಕೆಲವೊಮ್ಮೆ. ಅದನ್ನ ಅದಕ್ಕೋಸ್ಕರ ನಾವೇನ್ ಮಾಡ್ತೀವಿ ಕೇಳಿದ್ರೆ ಮರಿಗಳನ್ನ ಆದಷ್ಟು ಒಳ್ಳೆ ಕಂಪನಿ ಮರಿಗಳನ್ನು ಆಯ್ಕೆ ಮಾಡ್ತೀವಿ. ಗ್ರೇಡ್ ಇರುತ್ತೆ ಮರಿ, ಒಂದು ಹೆಚ್ಚು ಕಡಿಮೆ 38-40 grams ಚಿಕ್ಸ್ ಇದೆ ಅಂತಂದ್ರೆ ಕ್ವಾಲಿಟಿ ಚಿಕ್ಸ್ ಆಗಿರುತ್ತೆ. ಆ ಮರಿಯನ್ನು ನಾವು ತಂದು ನಾವು ಕರೆಕ್ಟ್ ಆಗಿ ಬಿಟ್ಟರೆ, ನಾವು ಸರಿಯಾಗಿ ಬೆಳಗಿದ್ರೆ ಅದಕ್ಕೆ ಬೇಕಾದ ನೀರು ಕೂಡ ಸರ್, ನೀರನ್ನ ನಾವು ಏನು ಕುಡಿತೀವಿ ಅದೇ ರೀತಿ ಒಳ್ಳೆ ನೀರನ್ನೇ ಕುಡಬೇಕು. ಶುದ್ಧವಾದ ಗಾಳಿ, ವೆಂಟಿಲೇಷನ್ ಚೆನ್ನಾಗಿರಬೇಕು, ಕ್ರಾಸ್ ವೆಂಟಿಲೇಷನ್ ಇರಬೇಕಾಗತ್ತೆ. ಅದನ್ನೆಲ್ಲ ನಾವು ಕರೆಕ್ಟ್ ಆಗಿ ಮಾಡಿದ್ರೆ ಮಾತ್ರ ಫಾರ್ಮ್ ಅಲ್ಲಿ ನಾವು ಸಕ್ಸಸ್ ಆಗ್ಬಹುದು. ಇಲ್ಲ ವಿಟ್ರಾಸಿ ಹಣ ಬಂದ್ರೆ ತುಂಬಾ ದೊಡ್ಡ ಪ್ರಮಾಣದಲ್ಲಿ ಇದಕ್ಕೆ ಹಣ ಹಾಕಬೇಕಾಗತ್ತೆ. ಇದನ್ನು ಯಾರು ಹಗುರವಾಗಿ ತಗೊಳಂಗಿಲ್ಲ, ಹೇಳ್ತಾರಲ್ಲ ಹಿಂದಿನವರು, ಭಿಕ್ಷೆ ಬೇಡಿದ್ರು ಕೂಡ ಒಳ್ಳೆ ಶ್ರದ್ಧೆಯಿಂದ ಬೇಡಿದ್ರೆ ಅದಕ್ಕೆ ಫಲ ಬರ ಸಿಗತ್ತೆ ಅಂತ. ಹಾಗೆ ನಾವು ಕೂಡ ಮಾಡೋ ಕೆಲಸ ಶ್ರದ್ಧೆಯಿಂದ ಭಕ್ತಿಯಿಂದ ಕರೆಕ್ಟ್ ಆಗಿ ಮಾಡಿದ್ರೆ ರಿಸಲ್ಟ್ ಚೆನ್ನಾಗಿ ಬರುತ್ತೆ. ಈ ಕೋಳಿ ಸಾಕಾಣಿಕೆಗಾಗಿ ಶೆಡ್ ನಿರ್ಮಾಣದಲ್ಲಿಯೂ ಕೂಡ ಒಂದು ವ್ಯವಸ್ಥಿತವಾಗಿ ಮಾಡಬೇಕು, ಅದು ಪೂರ್ವ ಪಶ್ಚಿಮವಾಗಿರಬೇಕು ಅಥವಾ ಉತ್ತರ ದಕ್ಷಿಣವಾಗಿರಬೇಕು, ಇದರಲ್ಲಿಯೂ ಕೂಡ ಒಂದು ಶಿಸ್ತು ಇದೆ ಅಂತ ಹೇಳಿ, ಇದರ ಒಂದು ಪ್ರಾಮುಖ್ಯತೆ ಏನು? ಸರಿ, ನಿಜ, ಕರೆಕ್ಟ್, ಒಳ್ಳೆ ಕ್ವಶನ್ ಸರ್. ಇದು ಪೂರ್ವ ಪಶ್ಚಿಮ ಯಾಕೆ ಬೇಕು ಅಂತ ಕೇಳಿದ್ರೆ ಸರ್, ನೋಡಿ, ಸೂರ್ಯ ಉದ್ದಕ್ಕೆ ನಮ್ದು ಪೂರ್ವ ಪಶ್ಚಿಮಕ್ಕೆ ಶೆಡ್ ಇರಬೇಕಂತ ಇದೆ. ಇದಕ್ಕೆ ರೀಸನ್ ಏನಂತ ಕೇಳಿದ್ರೆ, ಸೂರ್ಯ ಉದಯ ಆಗುವಾಗ ಬೆಳಿಗ್ಗೆ ಪೂರ್ವದಿಂದ ಬರ್ತಾನಲ್ವಾ, ಸೂರ್ಯ ಉದಯ ಆಗುವಾಗ ಶೆಡ್ ಅನ್ನ ನಾವು ಅಗಲದಲ್ಲಿ ಕೊಟ್ರೆ ಅರ್ಧ ಶೆಡ್ಗೆ ಬೆಳಕು ಬೀಳುತ್ತೆ, ಬಿಸಿಲು ಬೀಳುತ್ತೆ. ಬಿಸಿಲು ಬಿದ್ದ ಸಂದರ್ಭದಲ್ಲಿ ಕೋಳಿ ಮರಿಗಳೆಲ್ಲವೂ ಸ್ಪ್ರೆಡ್ ಆಗಿರಬೇಕು ಅಂತ ಇದೆ. ಅದೇನ್ ಮಾಡುತ್ತೆ, ಬಿಸಿಲು ಬಿದ್ದ ಸಂದರ್ಭದಲ್ಲಿ ಈ ಕಡೆ ಬಂದ್ಬಿಡತ್ತೆ, ಇನ್ನೊಂದ್ ಸೈಡ್ ಪಶ್ಚಿಮಕ್ಕೆ ಬರುತ್ತೆ. ಹಾಗೆ ಸಾಯಂಕಾಲ ಸೂರ್ಯ ಕಂತುವಾಗಲೂ ಕೂಡ ಈ ಕಡೆ ಆಚೆ ಹೋಗುತ್ತೆ. ಇದು ಒಂದು. ಮತ್ತೆ ಮಳೆಗಾಲದಲ್ಲಿ ಪಶ್ಚಿಮ ದಿಕ್ಕಿನಿಂದ ತುಂಬಾ ಗಾಳಿಗೆ ಬರ್ತದೆ. ಗಾಳಿ ಬಂದಾಗ ಶೆಡ್ಡಿನ ಒಳಗಡೆ ತುಂಬಾ ನೀರು ಬಂದು ತೋಚಿ ಒಳಗಡೆ ಲಿಟ್ಟರಲ್ಲ ಒದ್ದೆ ಆಗುತ್ತೆ. ಈ ಎಲ್ಲ ಸಮಸ್ಯೆ ಬರಬಾರದನ್ನು ಕಾರಣಕ್ಕಾಗಿ ಏನ್ ಮಾಡಿದ್ರೆ ಕಂಪನಿಯವರು ನಮಗೆ ಡಾಕ್ಟರ್ಗಳೆಲ್ಲ ಕೊಟ್ಟಂತ ಇದು ಹೀಗೆ ಪೂರ್ವ ಪಶ್ಚಿಮವಾಗಿ ಕಟ್ಟಿ, ಅದು ಕಟ್ಟೋದ್ರಿಂದ 5 problems ಸಾಲ್ವ್ ಮಾಡಬಹುದು ಅಂತ ಒಂದು ನಮ್ಗೆ ಹೇಳಿದರೆ. ಹಾಗಾಗಿ ಅದು ಫಸ್ಟ್ ನಾವು ನೋಡ್ತೀವಿ. ಮತ್ತೆ ಒಂದು ಮರಿಗೆ 1.5 square feet ಜಾಗ ಹಿಂದೆ ಸಜೆಷನ್ ಮಾಡ್ತಿರು, ಇವಾಗ 1.5 feet ವರೆಗೂ ಜಾಗ ಕೊಡಬೇಕಂತ ಮಾಡಿದ್ದಾರೆ. ಯಾಕೆಂದ್ರೆ ಬೇಗ ಬರಬೇಕಾದಂತ ಒಂದು ಇದಲ್ವಾ, ಅತಿ ಕಡಿಮೆ ಜೀವತಾದಿಯ ಒಂದು ಜೀವಿ ಅಂದ್ರೆ ಹೆಚ್ಚು ಕಡಿಮೆ ಕೋಳಿಯನ್ನೇ ಇರಬಹುದೇನ. ಹುಟ್ಟು ಸಾವು 48 ಗಳಿಗೆಲ್ಲ ಮುಗ್ದೋಗುತ್ತೆ ಅದು. 48 ಅಲ್ಲ ಸರ್, ಈಗ 40 days ಎಲ್ಲ ಕ್ಲೋಸ್. ನಮ್ಮ ಫೀಡ್ ಹಾಕೋರಿಗೆ 38-40 days ಹೆಲ್ದಿ ಗ್ರೋತ್ ಬರ್ತದೆ, ಚೆನ್ನಾಗಿ ಒಳ್ಳೆ ಇಳುವರಿ ತೆಗಿತಾ ಇದಾರೆ, ನನ್ನ ಕಸ್ಟಮರ್ಗಳ ಸ್ಯಾಟಿಸ್ಫ್ಯಾಕ್ಷನ್ ಚೆನ್ನಾಗಿ ಖುಷಿಯಾಗಿದ್ದಾರೆ ಅಂತ ಹೇಳಿಕ್ ನನಗೆ ಹೆಮ್ಮೆ ಆಗುತ್ತೆ. ಈಗ ಬೆಡ್ಡಿಂಗ್ ಮೆಟೀರಿಯಲ್ ಅಂತ ಏನೇನು ಉಪಯೋಗಿಸ್ತೀವಿ ಸರ್? ನಾವಿಲ್ಲಿ ಹೆಚ್ಚಾಗಿ ಈ ಅಕ್ಕಿ ತೋಡು ಬರ್ತಲ್ಲ, ಇದು ಉಮಿ ಅಂತ, ಉಮಿಯನ್ನೇ ನಾವು ಹಾಕೋದು. ಉಮಿಯನ್ನು ಹಾಕಿ ಅದು ಆಕ್ಚುಲಿ ಅದು ರ್ಯಾಕಿಂಗ್ ಮಾಡ್ಬೇಕಂತ ಇದೆ. ರ್ಯಾಕಿಂಗ್ ಮಾಡಿದಷ್ಟು ಒಳಗಡೆ ಅಮೋನಿಯಂ ಉತ್ಪತ್ತಿ ಆಗೋದಿಲ್ಲ. ಅಮೋನಿಯಂ ಆಗಬಾರ್ದು ಅನ್ನೋ ಕಾರಣಕ್ಕಾಗಿ ರ್ಯಾಕಿಂಗ್ ಮಾಡಬೇಕು. ರ್ಯಾಕಿಂಗ್ ಮಾಡಿದಾಗ ಕೋಳಿಗಳಿಗೆ ಒಳಗಡೆ ಎನರ್ಜಿ ಇರುವೆ, ಲಾಸ್ ಆಗೋದಿಲ್ಲ. ಅದು ರ್ಯಾಕಿಂಗ್ ಮಾಡಲಿಲ್ಲ ಅಂತಾರೆ ಗಟ್ಟಿಯಾಗಿರುತ್ತೆ. ಲಿಟರ್ ಕಂಡೀಷನ್ ಅಲ್ಲಿ ಗಟ್ಟಿ ಆದಾಗ ಎನರ್ಜಿ ವೇಸ್ಟ್ ಆಗುತ್ತೆ, ಅದಕ್ಕೋಸ್ಕರ ಅದರ ರ್ಯಾಕಿಂಗ್ ಮಾಡಿದಾಗ ಸಾಫ್ಟ್ ಆಗಿರ್ತದೆ. ಕೋಳಿಗಳು ಒಳ್ಳೆ ಓಡಾಡಿಕೊಂಡು ಖುಷಿ ಖುಷಿಯಾಗಿದ್ದು ತೂಕ ಬರಲಿಕ್ಕೆ ಹೆಲ್ಪ್ ಆಗುತ್ತೆ. ಈಗ ಒಂದು ಸಾರಿ ಹಾಕಿದ್ರೆ 40 days ಕೂಡ ಸಾಕಾಗ್ತದೆ ಅಥವಾ ಮತ್ತೆ ಮತ್ತೆ ಹಾಕಬೇಕಾಗ್ತದೆ? ಆ್ಯಡ್ ಮಾಡಬೇಕಾಗುತ್ತೆ, ಆ್ಯಡ್ ಮಾಡಬೇಕು. ಒಂದು ಟೈಮ್ ನಾವು ಹಾಕಿದ ನಂತರ ಮಧ್ಯೆ ಮಧ್ಯೆ ಆಗ ಆ್ಯಡ್ ಮಾಡಬೇಕು. ಯಾಕೆ ಆ್ಯಡ್ ಮಾಡಬೇಕು ಅಂತ ಕೇಳಿದ್ರೆ ಸರ್, ಆವಾಗ ಸ್ವಲ್ಪ ಅಮೋನಿಯಂ ಇದೆಲ್ಲ ಆಗುತ್ತಲ್ಲ, ಇನ್ನೂ ಸ್ವಲ್ಪ ಕೆಲವೊಮ್ಮೆ ಲಿಟರ್ ಕಂಡೀಷನ್ ಹಾಳಾಗ್ತದೆ. ಇನ್ನು ಡ್ರಿಂಕರ್ ಅನ್ನೋದು ಸ್ವಲ್ಪ ಕೇಳಿ, ಇವಾಗ ಬೇರೆ ಬೇರೆ ಸಿಸ್ಟಮ್ ಬಂದಿದೆ, ನಿಪ್ಪರ್ ಡ್ರಿಂಕರ್ ಎಲ್ಲ ಬಂದಿದೆ, ಅದು ಇನ್ನೂ ಚೆನ್ನಾಗಿದೆ. ಈಗ ನಮ್ದು ಆಟೋಮೆಟಿಕ್ ಡ್ರಿಂಕರ್ ಅಲ್ಲಿ ನಡೀತಾ ಇದೆ. ಆಟೋಮೆಟಿಕ್ ಡ್ರಿಂಕರ್ ಅಲ್ಲಿ ಕೆಲವೊಮ್ಮೆ ಕೋಳಿಗಳು ಓಡಾಡುವಾಗ ಹೊರಗಡೆ ಏನಾದ್ರು ಸೌಂಡ್ ಬಂದಾಗ, ನಾಯಿದು ಇನ್ನು ಸೌಂಡ್ ಬಂದಾಗ ಆ ಕಡೆ ಕಡೆ ಓಡಾಡುವಾಗ ನೀರು ಚೆಲ್ಬಿಡುತ್ತೆ. ಚೆಲ್ಲದ ಟೈಮ್ನಲ್ಲಿ ಒಳಗಡೆ ಲಿಟರ್ ವೆಟ್ ಆಗುತ್ತೆ. ಆ ಟೈಮ್ನಲ್ಲಿ ನಾವೇನ್ ಮಾಡ್ತೀವಿ, ಅದಕ್ಕೆ ಸುಣ್ಣ ಹಾಕ್ಬಿಟ್ಟು ಮತ್ತೆ ಉಮಿಯನ್ನು ಆಡ್ ಮಾಡಬೇಕಾಗತ್ತೆ. ಈಗ ಫೀಡಿಂಗ್ ಮೆಥಡ್ ನಲ್ಲಿ ಏನಾದ್ರು ಸುಧಾರಣೆ ಆಗಿದೆಯಾ? ಇವಾಗ ಬೇರೆ ಬಂದಿದೆ ಸರ್, ನಮ್ದು ಓಲ್ಡ್ ಸಿಸ್ಟಮ್ ನಲ್ಲಿ ಇದೇನೆ. ಆಕ್ಚುಲಿ ಇವಾಗ ಬೇರೆ ಬಂದಿದೆ, ಇಸಿ ಫಾರ್ಮ್ ಅಂತ ಹೇಳಿ ಒಂದ್ ಕಡೆ ನಾವು ಫೀಡ್ ಅನ್ನು ಹಾಕಿದ್ರೆ ಎಲ್ಲ ಕಡೆ ಫೀಡ್ ಸ್ಪ್ರೆಡ್ ಆಗುವಂತ ಒಂದು ವ್ಯವಸ್ಥೆ ಇವಾಗ ಬಂದಿದೆ. ಆಲ್ರೆಡಿ ಪ್ರೆಸೆಂಟ್ ನೀರಿತ್ತು, ಸ್ಟಾರ್ಟಿಂಗ್ ನಾನು ಮೆನ್ಯೂರ್ ಮಾಡಿದ ನಾನು ಕೊಡಪಾನ ಕೊಯ್ತಿದ್ದೆ, ಆ ನಂತರ ಆಟೋಮೆಟಿಕ್ ಬಂತು. ಆಟೋಮೆಟಿಕ್ ಹೋಗಿ ಬಂದು ನಿಪ್ಪಲ್ ಕೂಡ ಬಂದಿದೆ ಇವಾಗ, ಅಂದ್ರೆ ಎಲ್ಲವೂ ಇಂಪ್ರೂವ್ಮೆಂಟ್ ಆಗ್ತಾ ಇದೆ ಪೋಲ್ಟ್ರಿಯಲ್ಲಿ. ಫೀಡ್ ಕೂಡ ಇಸಿ ಫಾರ್ಮ್ ಅಂತ ಬಂದಿದೆ, ಅದು ಕಡಿಮೆ ಜಾಗದಲ್ಲಿ ಹೆಚ್ಚಿಗೆ ಕೋಳಿ ಬಿಡೋದು, ಸುತ್ತಲೂ ಬ್ಲಾಕ್ ಆಗಿರುತ್ತೆ, ಅದೊಂಥರ ಜನರೇಟರ್ ಹಾಕ್ಬಿಟ್ಟು ಎಸಿ ಗಾಳಿ ಗಿಳಿ ಬರೋದು ಕೆಲವು ವ್ಯವಸ್ಥೆ ಮಾಡಿದಾರೆ. ಈಗ ಅದಕ್ಕೆ ಒಂದು ಕಡೆ ಫೀಡ್ ಹಾಕಿದ್ರೆ ಎಲ್ಲ ಕೋಳಿಗೂ ಸಪ್ಲೈ ಆಗುತ್ತೆ, ಆ ವ್ಯವಸ್ಥೆ ಇವಾಗ ಬಂದಿದೆ. ಈಗ ಕೋಳಿಗಳಲ್ಲಿ ಸಾಕಷ್ಟು ರೋಗಗಳು ಕೂಡ ಬರ್ತವೆ ಅಂತ ನೀವು ಈಗಾಗಲೇ ಹೇಳಿದ್ರಿ, ಇವುಗಳನ್ನು ನಿರ್ವಹಣೆ ಮಾಡುವುದಂದ್ರೆ ಹೇಗೆ, ಯಾವ ರೀತಿ ಒಂದು ಔಷಧಿಯನ್ನು ಕೊಡಬೇಕಾಗ್ತದೆ, ಕೊಡುವಂತಹ ವಿಧಾನ ಮತ್ತು ಪ್ರಮಾಣ ಎಷ್ಟೆಷ್ಟು ಇರಬೇಕು? ಸರಿ, ಈಗ ನಾವು ಫಸ್ಟಿಗೆ ಏನ್ ಮಾಡ್ತೀವಿ ಕೇಳಿದ್ರೆ ಆಂಟಿಬಯೋಟಿಕ್ ಅಂತ ಕೊಡ್ತೀವಿ ಮರಿ ಬಂದಾಗ ಸ್ಟಾರ್ಟಿಂಗ್ ನಲ್ಲಿ, ರೋಗ ನಿರೋಧಕ ಅಂತ ಹೇಳ್ಕೊಡ್ತಾರಲ್ಲ ಅದನ್ನ ನಾವು ಕೊಟ್ಟಿರ್ತೀವಿ. ಅದು ಕೊಟ್ಟು ಆ ನಂತರ ಏನಾದ್ರೂ ಸ್ವಲ್ಪ ಗ್ರೋತ್ಗೋಸ್ಕರ ಅದು ಲೆಗ್ ವೀಕ್ನೆಸ್ ಎಲ್ಲ ಬರಬಾರದಂತ ಜಿಪ್ರೋವಿನ್ ಅಂತ ಕೆಲವೊಂದು ಪ್ರಾಡಕ್ಟ್ ಇದೆ, ಈಗ ಬೇರೆ ಬೇರೆ ಇದೆ, ನಾವು ಅದನ್ನು ಕೊಡ್ತೀವಿ. ಕೆಲವೊಮ್ಮೆ ಮತ್ತೆ ವ್ಯಾಕ್ಸಿನೇಷನ್ ಇದೆ, 7 days ಒಂದ್ಸಲ F1 ಅಂತ ಕೊಡ್ತೀವಿ ಸರ್. ನಾವು 7 days F1 ಕೊಡುವಾಗ ಅದನ್ನ ಮುಂಚೆ ಏನು ಒಂದೊಂದು ಮರಿಯನ್ನು ಹಿಡಿದು ಕಣ್ಣಿ ಬಿಡ್ತಿದ್ವಿ, ಇವಾಗ ಸ್ವಲ್ಪ ಚೇಂಜ್ ಆಗಿದೆ. 1,000 ಮರಿಗೆ 50 grams ಮಿಲ್ಕ್ ಪೌಡರ್ ಇಲ್ಲಿ ಅದನ್ನು ಹಾಕೊಡೋದು ನಾವು. 50 grams ಮಿಲ್ಕ್ ಪೌಡರ್ ಅಲ್ಲಿ ಅಲ್ಲ ಸರ್, ನೀರಲ್ಲಿ ಕೊಡೋದು. ನೀರು ಕ್ವಾಂಟಿಟಿ ಕಡಿಮೆ ಇಡಬೇಕು, ಅಂದ್ರೆ ನೀರು ನಾವು ಈ ವ್ಯಾಕ್ಸಿನ್ ಹಾಕ್ತೀವಿ. ಏನದಕ್ಕೆ ಎಫ್ ಒನ್ ಹಾಕ್ಬೇಕಿದೆ, 1,000 ಮರಿಗೆ ಎಷ್ಟಾಗ್ಬೇಕು ಅದನ್ನ ನೀರಲ್ಲಿ ಹಾಕ್ಬಿಟ್ಟು ಹಾಲಿನ ಜೊತೆಗೆ, ನೀರಲ್ಲ ಸರ್, ಹಾಲಿನ ಜೊತೆ ಹಾಕಿ ಕರಡ್ಬಿಟ್ಟು ಕೊಡ್ತೀವಿ. ಬೇಗ ಕುಡಿಬೇಕು, ಕಾಡೆ ಕಾಲಿಬೇಕು. ಅದಾದ ನಂತರ ಏನ್ ಮಾಡ್ತೀವಿ ಕದ್ರೆ ಮತ್ತೆ ನಾರ್ಮಲ್ ವಾಟರ್ ಕೊಡ್ತೀವಿ. ಆ ವ್ಯಾಕ್ಸಿನ್ ಹಾಕುವ ದಿವಸ ಯಾವುದೇ ಆಂಟಿಬಯೋಟಿಕ್ ಯಾವುದನ್ನು ನಾವು ಮತ್ತೆ ಯೂಸ್ ಮಾಡೋದಿಲ್ಲ. ನೀರಿಗೂ ಕೂಡ ಬ್ಲೀಚಿಂಗ್ ಹಾಕಿದ್ರೆ ನೀರನ್ನು ಅವತ್ತು ಹಾಕಬಾರ್ದು. ಯಾಕೆಕರೆ ನಾವು ವ್ಯಾಕ್ಸಿನ್ ಮಾಡ್ತೀವಲ್ಲ, ಆ ದಿನ ನೀರಲ್ಲೂ ಕೂಡ ಸಾದಾ ನಾರ್ಮಲ್ ನೀರನ್ನೇ ಕೊಡ್ತೀವಿ. ನೆಕ್ಸ್ಟ್ 13 ಅಥವಾ 14 ದಿವಸಕ್ಕೆ ಮತ್ತೆ IBD ಅಂತ ಕೊಡ್ತೀವಿ. IBD ಇದನ್ನು ಕೊಡೋದ್ರಿಂದ ಆದಷ್ಟು ಕಾಯಿಲೆಗಳನ್ನು ದೂರ ಮಾಡ್ತದೆ, ಯಾವುದೇ ರೀತಿ ಸಮಸ್ಯೆ ಬರೋದಿಲ್ಲ. ಒಂದೇ ರೀತಿ ಇನ್ಸೂರೆನ್ಸ್ ಇದ್ದ ಹಾಗೆ ಇದು. ಅದಕ್ಕೋಸ್ಕರ ಅದು ಕೂಡ ಹಾಗೆ ನಾವು 1,000 ಮರಿಗೆ 50 ಗ್ರಾಮ್ ಮಿಲ್ಕ್ ಪೌಡರ್ ಅಂತ ಹಾಕ್ಬಿಟ್ಟು ನಾವು ಕೊಡ್ತೀವಿ ಸರ್. ನಮ್ಮ ಕೇಳುಗರು ಕೂಡ ಒಂದು ಪ್ರಶ್ನೆ ಇರಬಹುದು ಅದರಲ್ಲಿ, ಯಾಕಂದ್ರೆ ಇಷ್ಟೆಲ್ಲ ಔಷಧಿಯನ್ನ ಕೊಡ್ತೀರಿ, ರೋಗ ನಿರೋಧಕ ಶಕ್ತಿಯನ್ನ ಹೆಚ್ಚಿಸ್ತೀರಿ, ಫೀಡ್ ಅನ್ನು ಹೆಚ್ಚು ಹೆಚ್ಚು ಕೊಟ್ಟು ವಿಟಮಿನ್ಸ್ ಗಳು ಅಥವಾ ಬೇರೆ ಬೇರೆ ಮಿನರಲ್ಸ್ ಗಳು ಇವೆಲ್ಲವನ್ನು ಕೊಟ್ಟು ಆಹಾರವನ್ನ ತಯಾರು ಮಾಡ್ತಾರೆ ಅಂತ ಹೇಳಿ, ಇದನ್ನ ತಿಂದಂತಹ ಮನುಷ್ಯರಿಗೆ ಏನಾಗಬಹುದು? ಸರಿಗ ಒಂದೊಂದು ಕಂಪ್ನಿಯವರು ಒಂದೊಂದು ರೀತಿಯಲ್ಲಿ ಫುಡ್ ಅನ್ನು ರೆಡಿ ಮಾಡ್ತಾರೆ. ಈ ಫೀಡ್ ರೆಡಿ ಮಾಡಬೇಕಾದ್ರೆ ನಾವು ಅವ್ರಿಗೆ ಏನ್ ಹಾಕ್ತಾರೆ ಏನು ಅಂತ ನಮಗೆ ಅದ್ರ ಬಗ್ಗೆ ಅಷ್ಟೊಂದು ಐಡಿಯಾ ಇರೋದಿಲ್ಲ. ಹಾಗಾಗಿ ಅವ್ರು ಕೊಟ್ಟಂತ ಫೀಡ್ ಅನ್ನು ಹಾಕ್ತಿ ಬಿಟ್ರೆ ನಾವು ಏನ್ ಮಾಡ್ತೀವಿ ಕೇಳಿ, ನನ್ನ ಫಾರ್ಮ್ ಅಲ್ಲಿ ನನ್ನ ಕಸ್ಟಮರ್ ಗೆ ನಾನು ಕೊಡೋದು ಏನು ಕೇಳಿ, ಯಾವುದೇ ಆಂಟಿಬಯೋಟಿಕ್ ಮೆಡಿಸಿನ್ ಅನ್ನು ಟಾನಿಕ್ ಅನ್ನು ಕೊಡೋದಿಲ್ಲ. ಹೋಮಿಯೋಪತಿ ಮತ್ತು ಆಯುರ್ವೇದಿಕ್ ಅನ್ನೇ ಕೊಡೋದು. ನಮ್ದು ಫಸ್ಟ್ ನಾವು ಅದಕ್ಕೆ ಪ್ರಿಫರೆನ್ಸ್ ಕೊಟ್ಟಿದಾಗೆ ಸ್ಟಾರ್ಟಿಂಗ್ ಚಿಕ್ಸ್ ಬಂದಾವಾಗ ನಾವು ಏನೊಂದು ಆಂಟಿಬಯೋಟಿಕ್ ಅಂತ ಕೊಡ್ತೀವಿ 3-4 ಡೇಸ್, ಅದು ಬಿಟ್ರೆ ಮತ್ತೆ ಕೋಳಿಗೆ ನಮ್ದು ಯಾವುದೇ ಮೆಡಿಸಿನ್ ಇಲ್ಲ, ಕೇವಲ ಆಯುರ್ವೇದಿಕ್ ಹೋಮಿಯೋಪತಿ. ಇದು ಕೊಡೋದ್ರಿಂದ ಎಷ್ಟೋ ಜನಗಳು ಹೇಳ್ತಾರೆ ನಮ್ಮ ಕೋಳಿ ತಿಂದದಕ್ಕೂ ಹೊರಗಿನ ಕೋಳಿ ಕಂಪನಿ ಕೋಳಿ ತಿಂದಿದ್ದಕ್ಕೂ ಡಿಫರೆನ್ಸ್ ಇದೆ, ಓ ಇವ್ರ ಕೋಳಿಯಲ್ಲಿ ಏನೋ ಒಂದು ಇದೆ, ಟೇಸ್ಟ್ 100% ಗೊತ್ತಾಗುತ್ತೆ ಸರ್. ಮತ್ತೆ ಈ ಕೋಳಿನ ತಿಂದಾವಾಗ ಅಷ್ಟು ಖುಷಿಯಿಂದ ತಿಂತಾರೆ, ಆ ಕೋಳಿ ತಿಂದಾಗ ಅವರಿಗೆ ಆರೋಗ್ಯದಲ್ಲಿ ಸ್ವಲ್ಪ ಏನೋ ವ್ಯತ್ಯಾಸ ಗೊತ್ತಾಗ್ತದೆ, ತಿನ್ನೋಗ್ಲು ಗೊತ್ತಾಗುತ್ತೆ. ಇದು ನಮ್ಮ ಫಾರ್ಮರು ಕಂಡುಹಿಡಿದರೆ ತಿಂದಂತ ಜನಗಳು ಹೇಳ್ತಾ ಇದಾರೆ ಸರ್. ಈಗ ಸ್ಥಳೀಯವಾಗಿ ಸಿಗುವಂತಹ ಒಂದು ಕೋಳಿ ಆಗ್ಬಹುದು ಅಥವಾ ಈ ಗಿರಿರಾಜದಂತಹ ಒಂದು ಕೋಳಿಗಳಾಗಬಹುದು, ಇವುಗಳಿಗೆ ಹೋಲಿಸಿ ನೋಡಿದ್ರೆ ಈ ಫಾರ್ಮ್ ಕೋಳಿಯ ಒಂದು ವ್ಯತ್ಯಾಸ ಏನು? ಸರ್, ಫಾರ್ಮ್ ಕೋಳಿ ಸಾಲ್ಟ್ ಟೈಮಲ್ಲಿ ರೆಡಿ ಆಗುತ್ತೆ, ಅದಕ್ಕೆ ಏನು ಅದೇ 38-40 ಡೇಸ್ ಅಲ್ಲಿ ಬಂದ್ಬಿಡುತ್ತೆ. ಈ ನಾರ್ಮಲ್ ಆಗಿ ನಾವು ಗಿರಿರಾಜ ಇನ್ಯಾವುದೋ ಬರ್ತದಲ್ಲ, ಅದಕ್ಕೆ ಸ್ವಲ್ಪ ಅದರ ಟೇಸ್ಟ್ ಎಕ್ಸಲೆಂಟ್ ಇದೆ, ಇದಕ್ಕಿಂತ ತುಂಬ ಚೆನ್ನಾಗಿದೆ ಸರ್ ಟೇಸ್ಟ್. ಆದರೆ ಅದಕ್ಕೆ ಟೈಮ್ ಬೇಕಾಗತ್ತೆ, ಅದನ್ನ ಓಪನ್ ಇದರಲ್ಲಿ ಬಿಟ್ಟು ಸಾಕೋದು ಇದೆ, ಕೆಲವು ಸೆಡ್ಡಲ್ಲೂ ಸಾಕೋರಿದ್ರೆ ಅದ್ರ ಬಗ್ಗೆ ಅಷ್ಟೊಂದು ಐಡಿಯಾ ಇಲ್ಲ, ಆದ್ರೆ ಟೇಸ್ಟ್ ವಿಚಾರ ಹೇಳಬೇಕಂದ್ರೆ ಅದು ಇನ್ನೂ ಚೆನ್ನಾಗಿದೆ. ಆಮೇಲೆ ಕೇಜ್ ಸಿಸ್ಟಮ್ ನಲ್ಲಿ ಮಾಡುವಂತಹದ್ದು ಮತ್ತು ಈ ಡೀಪ್ ಲೀಟರ್ ಸಿಸ್ಟಮ್ ನಲ್ಲಿ ಮಾಡುವಂತಹದ್ದು ಏನು ವ್ಯತ್ಯಾಸ ಇದೆ ಸರ್? ಕೇಜ್ ಸಿಸ್ಟಮ್ ನಲ್ಲಿ ಈ ಬ್ರಾಯ್ಲರ್ ಬರೋದಿಲ್ಲ, ಕೇಜ್ ಸಿಸ್ಟಮ್ ಓನ್ಲಿ ಈ ಲೇಯರ್ ಮಾತ್ರ. ಲೇಯರ್ ಏನ್ ಕೇಕಿದ್ರೆ ಕೋಳಿಗಳು ತುಂಬಾ 1,000 ಮರಿ ಬಿಟ್ಟಿದ್ದಾರೆ, ಒಂದು ಕೋಳಿ ಸಾಕ್ತಾ ಇದ್ರೆ ಅಂತಾರೆ, ಎಲ್ಲಾ ಕೋಳಿಗಳು ಮೊಟ್ಟೆ ಹಾಕಿದ್ರೆ ಪರ್ಸೆಂಟೇಜ್ ಬಂದ್ರೆ ಮಾತ್ರ ಕೋಳಿ ಸಾಕಿದವನಿಗೆ ಲಾಭ. ಇಲ್ಲಂತ ಏನಾಗುತ್ತೆ, ಕೋಳಿಗಳು ಯಾವ ಕೋಳಿ ಮೊಟ್ಟೆ ಹಾಕುತ್ತೆ ಯಾವ್ದು ಹಾಕೋದಿಲ್ಲ ಅಂತ ಕಂಡುಹಿಡಲಿಕ್ಕಾಗಿ ಗೇಜ್ ಸಿಸ್ಟಮ್ ಮಾಡ್ಕೊಂಡಿದ್ದಾರೆ. ಅದರಲ್ಲಿ ಗೊತ್ತಾಗುತ್ತೆ ಈ 1,000 ಮರಿ ಬಿಟ್ಟಲ್ಲಿ ಯಾವ ಕೋಳಿ ಹಾಕ್ತದೆ, ಅದು ಗೇಜ್ ಒಂದೊಂದು ಮೊಟ್ಟೆ ಒಂದೊಂದು ಟ್ರೈನ್ ಅಲ್ಲಿ ಬಂದು ಬೀಳುತ್ತೆ. ಅವಾಗ ಅದನ್ನು ಕಂಡು ಹಿಡಿದ್ಬಿಟ್ಟು ಆ ಕೋಳಿ ಇದು ಅಬ್ಸರ್ವ್ ಮಾಡ್ತಾರೆ, ಈ ಕೋಳಿ ಮೊಟ್ಟೆ ಹಾಕುತ್ತಾ ಇಲ್ಲ, ಹಾಕ್ಲಿ ಅಂದ್ರೆ ಅದನ್ನು ತೆಗೆದು ನಂತರ ಕಲ್ ಮಾಡಿಬಿಡ್ತಾರೆ, ತೆಗೆದ್ಬಿಡ್ತಾರೆ. ಅವಾಗ ಅವ್ರಿಗೆ ಆ ಲಾಸ್ ಕಡಿಮೆ ಆಗುತ್ತೆ, ಇಲ್ಲ ಫೀಡಿಂಗು ಮೆಡಿಸಿನ್ ಎಲ್ಲ ಮಾಡ್ತಿರ್ತಾರಲ್ಲ, ಅದು ವೇಸ್ಟ್ ಅನ್ನ ಕಡಿಮೆ ಮಾಡ್ಲಿಕ್ಕಾಗಿ ಗೇಜ್ ಸಿಸ್ಟಮ್ ಮಾಡ್ಕೊಂಡಿದ್ದಾರೆ. ಮತ್ತೆ ಜಾಸ್ತಿ ಪ್ರಮಾಣದಲ್ಲಿ ಕಡಿಮೆ ಜಾಗದಲ್ಲಿ ಹೆಚ್ಚಿಗೆ ಸಾಕ್ಲಿಕ್ಕೆ ಅನುಕೂಲ ಆಗುತ್ತೆ. ಈಗ ಮನುಷ್ಯರಿಗೆ ಆದಾಗ ಕೋಳಿಗಳಿಗೂ ಕೂಡ ಹಾರ್ಟ್ ಅಟ್ಯಾಕ್ ಆಗ್ತದೆ ಅಂತ ಕೇಳಿದ್ವಿ, ಈ ಬಗ್ಗೆ ಹೇಳಿ. ಸರಿ, ಆಗತ್ತೆ ಸರ್. ಈಗ ನಮ್ಮಲ್ಲಿ ಹೆಚ್ಚು ಕಮ್ಮಿ ನಾವು ಹಾರ್ಟ್ ಅಟ್ಯಾಕ್ ಅಲ್ಲಿ ಕೋಳಿಗಳನ್ನ ತುಂಬಾ ಕಳ್ಕೊಳ್ತೀವಿ. ಯಾಕೆಂದ್ರೆ ಹೀಟ್ ಕ್ಲೈಮೇಟ್ ಇದ್ದಾಗ ಅದು ಮತ್ತೆ ಓವರ್ ಗ್ರೋತ್ ಬಂದಾಗ ಆ ಟೈಮಲ್ಲಿ ನಾವು ನೋಡ್ತಾ ನೋಡ್ತಾನೆ ಎದೆ ಮೇಲೆ ಬಿದ್ದುಬಿಡ್ತದೆ. ಅದು ಎದೆ ಮೇಲೆ ಬಿದ್ದಾಗ ಅದು ಹಾರ್ಟ್ ಫೇಲ್ ಆಗಿ ಸತ್ತು ಅಂತ ನಾವು ಕನ್ಫರ್ಮ್ ಮಾಡ್ತೀವಿ. ಓಪನ್ ಮಾಡ್ರು ಗೊತ್ತಾಗುತ್ತೆ ನಮಗೆ, ಒಳಗಡೆ ಎಲ್ಲ ಬ್ಲಡ್ ಎಲ್ಲ ಸ್ಪ್ರೆಡ್ ಆಗಿರುತ್ತೆ. ಆ ರೀತಿ ಆಗೋದು ತುಂಬಾ ಇದೆ ಸರ್. ಅದನ್ನು ಕಡಿಮೆ ಮಾಡ್ಲಿಕ್ಕೆ ಆಗ್ತದ? ಕಡಿಮೆ ಮಾಡ್ಬೇಕಾಗತ್ತೆ ಅಂದ್ರೆ ಅದಕ್ಕೆ ನಾವು ಬೇಕಾದಂತ ಅಂತದ್ದೆ ಟಾನಿಕ್ ಗಿನಿಕ್ ಅಂದ್ರೆ ಲಿವರ್ ಟಾನಿಕ್ ಅನ್ನು ಕೊಡ್ತೀವಿ. ಲಿವರ್ ಟಾನಿಕ್ ಅನ್ನು ನಾವು ಕೊಡೋದ್ರಿಂದ ಹಾರ್ಟ್ ಫೇಲ್ ಅನ್ನು ಕಡಿಮೆ ಮಾಡಬಹುದು. ಅದಕ್ಕಾಗಿ ಸಪರೇಟ್ ಆಗಿ ಇದೆ ನಮ್ಮಲ್ಲಿ ಲೈವಾಲ್ ಅಂತ ಇದೆ, ಆಮೇಲೆ ಹ್ಯಾಪಿಟೋಕೇರ್ ಅಂತ ಇದೆ, ಇವುಗಳೆಲ್ಲ ಲಿವರ್ ಟಾನಿಕ್. ಹಾರ್ಟ್ ಫೇಲ್ ಅನ್ನು ಕಡಿಮೆ ಮಾಡ್ಲಿಕ್ಕೆ ಅಂತ ನಾವು ಕೊಡೋದು. ಈಗ 1,000 ಮರಿಗಳನ್ನ ಬಿಟ್ಟು ಸಾಕೋದಿದ್ರೆ ಸಾಮಾನ್ಯ ಎಷ್ಟು ಡೆತ್ ಪರ್ಸೆಂಟೇಜ್ ಎಷ್ಟಿರ್ತದೆ ಸಾಮಾನ್ಯವಾಗಿ ಸರ್? ಆಕ್ಚುಲಿ ಕಂಪನಿಯವರು ನಮಗೆ 100 ಮರಿ ಫ್ರೀ ಕೊಡ್ತಾರೆ, ಅಂದ್ರೆ 1,020 ಮರಿ ಬರ್ತದೆ. ಕೆಲವೊಂದ್ ಟೈಮ್ ಚಿಕ್ಸ್ ಬರೋ ಏನಾದ್ರು ಫಾಲ್ಟ್ ಇದ್ರೆ 20 ಅವ್ರು ಕೊಟ್ಟು 20 ಬಿಟ್ಟು ಮತ್ತೆ ಒಂದಿಷ್ಟು ಹೋಗ್ಬೋದು. ಕೆಲವೊಂದ್ ಟೈಮ್ ಚೆನ್ನಾಗಿ ಒಳ್ಳೆ ಚಿಕ್ಸ್ ಕೊಟ್ಟರು ನಮ್ಮ ಮೇಂಟೆನೆನ್ಸ್ ಚೆನ್ನಾಗಿದ್ರೆ 1 ಕೂಡ ಹೋಗದೆ ಇರುವಂತದ್ದು ಇದೆ ಆಗಿದೆ. ಅಂದ್ರೆ 1-2% ಮಾರ್ಜಿನ್ 1,000 ಅವ್ರು 1,020 ಕೊಟ್ಟಿರ್ತಾರಲ್ಲ, ಆ 20 ಹೋಗ್ಬೋದು ಅಥವಾ 1 ಕೂಡ ಹೋಗದೇನೆ ಅಷ್ಟು ಕೋಳಿನೂ ಚೆನ್ನಾಗಿರಬಹುದು. ಇನ್ನು ಕೆಲವು ಏನಾಗುತ್ತೆ, ಸ್ವಲ್ಪ ಮಾಡ್ಲಿ 2% ಹಿಡಿದ್ರೆ ಒಂದು 20 ಮರಿ ಹೋಗ್ಬೋದು. ಅದ್ ನಾನೇನ್ ಮಾಡ್ತೀನಿ ಕೇಳಿ, ನನ್ನ ಕಸ್ಟಮರ್ಗೆಲ್ಲ ಹೇಳುದು 1,000 ಮರಿ ಬಿಟ್ಟಾಗ ಕಂಪನಿಯವ್ರು ಕೂಡ 2% ಬಿಟ್ಟು ಮತ್ತೊಂದು 20, ಅಲ್ಲಿಗೆ 980 ಕೋಳಿ ಇಷ್ಟೇ ಲೆಕ್ಕ ಇಟ್ಕೊಳ್ಳಿ ಅಂತ ಹೇಳಿ ನಾನು ಲೆಕ್ಕ ಕೊಡ್ತೀನಿ. ಯಾರಿಗಾದ್ರೂ ಫಾರ್ಮ್ ಬಗ್ಗೆ ಐಡಿಯಾ ಕೊಡುವಾಗ 980 ಮರಿ ಈಗ ಮಾತ್ರ ನೀವು ಲೆಕ್ಕ ಇಟ್ಕೊಳ್ಳಿ, ಉಳಿದ 40 ಮಟೀರಿಯಲ್ ಆಗತ್ತೆ ಅಂತ ನಾನು ಹೇಳಿರ್ತೀನಿ. ಹೆಚ್ಚು ಕಡಿಮೆ ಮಾರಾಟಕ್ಕೆ ಸಿದ್ಧವಾದಂತಹ ಒಂದು ಕೋಳಿ ಎಷ್ಟು ತೂಗ್ತದೆ ಸರ್? ಆಕ್ಚುಲಿ ನಾವು ಆರೋಗ್ಯ ದೃಷ್ಟಿಯಿಂದ ಚೆನ್ನಾಗಿರೋ ತಿನ್ಬೇಕಂದ್ರೆ 1.67 ಇಂದ 2 kg ಒಳಗಿನ ಕೋಳಿ ತಿಂದ್ರೆ ಆರೋಗ್ಯಕ್ಕೆ ಉತ್ತಮ ಅಂತ ಡಾಕ್ಟರ್ ಹೇಳ್ತಾರೆ, ನಮಗೂ ಅದು ಅನುಭವಕ್ಕೆ ಬಂದಿದೆ. ಅದ್ರ ಮೇಲ್ಗಡೆ ತಿನ್ನು ಕೋಳಿ ಎಲ್ಲ ಜಿಗಟಾಗಿ ಸರ್ ಅದನ್ನು ಆರೋಗ್ಯಕ್ಕೆ ಒಳ್ಳೇದಲ್ಲ. ಆದ್ರೆ ಲಾಭದಾಯಕವಾಗಿ ಬೇಕಂತಾದ್ರೆ ಕೋಳಿಗಳನ್ನು ದೊಡ್ಡ ಮಾಡಿ ಮಾರಬೇಕಾದದ್ದು ಅನಿವಾರ್ಯ. 40 ದಿವಸಕ್ಕೆ ಎಷ್ಟು ತೂಗ್ತದೆ ಸರ್? ನನ್ನ ಫಾರ್ಮ್ ಅಲ್ಲಿ ನಾನೀಗ ಕೊಡುವಂತ ಜಾಗದಲ್ಲಿ ಈಗ ರೀಸೆಂಟ್ ಆಗಿ ಹೇಳ್ಬೇಕಂದ್ರೆ ಮೊನ್ನೆ ಒಂದು ಕಸ್ಟಮರ್ ತೆಗೆದೆ 34-35 ಡೇಸ್ ಗೆ 2.38 2 kg 380 ರಂ ಬಂದಿದೆ. ಆಕ್ಚುಲಿ ನಾನು ಅವನಿಗೆ ಹೇಳಿದ್ದು 36-37 ದಿವಸಕ್ಕೆ 2.2 ಬರಬಹುದು ಅಂತ. ಅಂದ್ರೆ ಫೀಡ್ ಕ್ವಾಲಿಟಿ ಚೆನ್ನಾಗಿ ಬಂದಾಗ ಆಟೋಮೆಟಿಕ್ಲಿ ತೂಕ ಚೆನ್ನಾಗಿ ಬಂದ್ಬಿಡ್ತದೆ. ಕ್ಲೈಮೇಟ್ ಮೇಲೆ ಡಿಫೆಂಡ್ ಆಗಿ ಮೇಂಟೆನೆನ್ಸ್ ಚೆನ್ನಾಗಿದ್ದಾಗ ಬರುವಂತದ್ದು. ಈ ಖರ್ಚು ವೆಚ್ಚವನ್ನು ನೋಡಿದ್ರೆ ಇದು ಲಾಭದಾಯಕ ಅನಿಸ್ತದೆ ನಿಮಗೆ ಸರ್? ಸಿಜನ್ ವೈಸ್ ಇರುತ್ತೆ, ಯಾಕೆಂದ್ರೆ ಇದು ಖರ್ಚು ತುಂಬಾ ಹೆವಿ ಖರ್ಚು ಬರುತ್ತೆ. 1,000 ಇದನ್ನ ನಾವು ಈಸಿಲಿ ತಗೊಳ್ಳಂಗಿಲ್ಲ. ಕೋಳಿ ಸಾಕಾಣಿಕೆ ಅಂದ್ರೆ ತುಂಬಾ ಈಸಿಲಿ ತಗೊಳ್ಳಿ ಚಾನ್ಸೇ ಇಲ್ಲ. ಯಾಕೆಂದ್ರೆ ಇದಕ್ಕೆ ಹೆವಿ ಇನ್ವೆಸ್ಟ್ಮೆಂಟ್ ಇದೆ. ಯಾಕೆ 1,000 ಮರಿ ಬಿಡಬೇಕಂತಾದ್ರೆ ನಾನು ಆವಾಗ ಸ್ಟಾರ್ಟ್ ಮಾಡಿದಾಗ ಸರ್ 500 ಸೆಟ್ ಮಾಡಿದೀನಿ. 500 ಸೆಟ್ ಮಾಡಿದಾಗ ನನಗೆ ಒಂದು 18,000-20,000 ಮುಗಿಯೋದು. ಇವಾಗ 1,000 ಕೋಳಿ ಸಾಕ್ಬೇಕಂದ್ರೆ 2,00,000 ಹತ್ರ ಇನ್ವೆಸ್ಟ್ ಮಾಡಬೇಕು. 2,00,000 ಹತ್ರ ಇನ್ವೆಸ್ಟ್ ಮಾಡಿ ಅದರ ನಂತರ ಬಂದ್ರೆ ಮಾತ್ರ ಪ್ರಾಫಿಟ್. ಮಾರ್ಕೆಟ್ ವೇರಿಯೇಷನ್ ಆಗ್ತದೆ. ಯಾಕೆಂದ್ರೆ ಇಲ್ಲಿ ಮುಂಚೆ ಲೋಕಲ್ ಫಾರ್ಮ್ಗಳೇ ಜಾಸ್ತಿ ಇತ್ತು, ಇವಾಗ ಇಂಟಿಗ್ರೇಷನ್ಗಳು ತುಂಬಾ ಬಂದಿದೆ. ಅವ್ರಿಗೇನಾಗುತ್ತೆ ಕೇಳಿದ್ರೆ ಮರೀನು ಅವ್ರದೇ, ಫೀಡು ಅವ್ರದೇ, ಮೆಡಿಸಿನ್ ಅವ್ರದೇ, ಲಾರ್ಜ್ ಸ್ಕೇಲ್ ಮಾಡ್ತಾರೆ. ಈಗ ನಾವು ಇಲ್ಲಿ 1,000-2,000 ಮಾಡ್ಕೊಂಡ್ರೆ ನಾವು ಅಷ್ಟಕ್ಕೆ ಲೇಬರ್ ಹಾಕೋದು, ಇನ್ವೆಸ್ಟ್ ಮಾಡೋದು ಏನು ಇರ್ತದೋ, ಅವ್ರು ಹಾಗಲ್ಲ. ಒಂದೊಂದು ಸೆಡ್ ಅಲ್ಲಿ 10-20,000 ಹಾಕ ಸಾಕ್ತಾರೆ, ಎಲ್ಲವೂ ಅವ್ರದಾಗಿರ್ತದೆ. ಕಾಸ್ಟ್ ಆಫ್ ಪ್ರೊಡಕ್ಷನ್ ಅಲ್ಲಿ ನಮಗೆ ಒಂದು 1995 ಬಂದ್ರೆ ಅದಕ್ಕಿಂತ 10-20 ರೂಪಾಯಿ ಕಡಿಮೆ ಅವ್ರಿಗೆ ಆಗತ್ತೆ. ಅವಾಗ ಏನಾಗುತ್ತೆ, ಅವ್ರು ಕಾಂಪಿಟೇಷನ್ ಮಾಡ್ತಾರೆ. ನಿಜವಾಗೂ ಕಂಪ್ನಿಯವರಿಂದನೇ ಈ ಲೋಕಲ್ ಫಾರ್ಮರಿಗೆ ಕಷ್ಟ. ಯಾಕೆಂದ್ರೆ ಕಂಪ್ನಿಯವ್ರು ಏನ್ ಮಾಡ್ತಾರೆ ಕೇಳಿದ್ರೆ ಅವ್ರಿಗೆ ಬೇಕಾದ ಟೈಮಲ್ಲಿ ಮರಿ ಅವ್ರು ಇಟ್ಕೊಂಡು ಅವ್ರಿಗೆ ಬೇಡದಿದ್ದ ಟೈಮಲ್ಲಿ ನಮಗೆ ಮರಿ ಕೊಡ್ತಾರೆ. ಅವಾಗ ನಾವೇನ್ ಮಾಡ್ತೀವಿ ಕೇಳಿದ್ರೆ ಅವ್ರು ಕೊಟ್ಟದನ್ನ ನಾವು ನಮ್ಮ ಟೈಮಿಗೆ ಕೊಟ್ಟ ಬಿಸ್ನೆಸ್ ಅಂತ ನಾವು ಮಾಡ್ತೀವಿ. ಅಪರೂಪಕ್ಕೆ ನಮಗೆ ಇಲ್ಲಿ ಲಾಭ ಆಗ್ತಾ ಉಂಟು. ಮ್ಯಾಕ್ಸಿಮಮ್ ಆಗ್ತಿರೋದು ಕಂಪ್ನಿಯವರಿಗೆ ಸರಿ. ಇವಾಗ ಕಂಪ್ನಿಯವರಿಗೆ ಕಾಸ್ಟ್ ಆಫ್ ಪ್ರೊಡಕ್ಷನ್ ಕಡಿಮೆ ಆಗೋದ್ರಿಂದ, ಲಾರ್ಜ್ ಸ್ಕೇಲ್ ಮಾಡ್ತಾ ಇರೋದ್ರಿಂದ ಅವರಿಗೆ ಲಾಭ ಚೆನ್ನಾಗಿದೆ ಸರ್. ಈಗ ದೈನಂದಿನ ನಿರ್ವಹಣೆ ಅಂದ್ರೆ ಏನೇನು ಮಾಡಬೇಕಾಗ್ತದೆ ಸರ್? ಬೆಳಗ್ಗೆ ಎದ್ದವಾಗ ಫಸ್ಟ್ ನಾವು ಮಾಡಬೇಕಾಗಿದೆ ಅಂದ್ರೆ ಅದಕ್ಕೆ ಫಸ್ಟ್ ಡ್ರಿಂಕರ್ ಕ್ಲೀನ್ ಮಾಡಲೇಬೇಕು. ಡ್ರಿಂಕರ್ ಡೈಲಿ 2 ಟೈಮ್ ಕ್ಲೀನ್ ಮಾಡಬೇಕು, ಬೆಳಗ್ಗೆ ಸಂಜೆ. ಆಮೇಲೆ ಅದು ಮಾಡಿಬಿಟ್ಟು ಅದಕ್ಕೆ ಶುದ್ಧವಾದ ನೀರಿಗೆ ನಾವು ಟಾನಿಕ್ ಹಾಕೋದಿದ್ರೆ ಹಾಕ್ಬೋದು. ನಾವು ಹೆಚ್ಚಿನ ಯಾವುದನ್ನು, ನನ್ನ ಫಾರ್ಮರು ಹೆಚ್ಚಿನ ಯಾವುದೇ ಟಾನಿಕ್ ಅನ್ನು ಯೂಸ್ ಮಾಡೋದಿಲ್ಲ, ತುಂಬಾ ಕಡಿಮೆ. ಯಾಕೆಂದ್ರೆ ಫೀಡೇ ಚೆನ್ನಾಗಿದೆ, ಹೈಗೇನ್ ಅಂತ ಒಳ್ಳೆ ಕ್ವಾಲಿಟಿ ಫೀಡ್ ಸಿಕ್ಕಿ ನಮಗೆ. ಡಾಕ್ಟರ್ ನಟರಾಜ್ ಅಂತ ಒಳ್ಳೆ ಉತ್ತಮವಾದಂತ ಫೀಡ್ ಕೊಡ್ತಾ ಇದ್ರೆ ಆ ಫೀಡ್ ಅನ್ನು ಹಾಕ್ತಾ ಇರೋದ್ರಿಂದ ಹೆಚ್ಚು ಕಮ್ಮಿ ಎಷ್ಟು ಏನು ಬೇಕಾಗುದಿಲ್ಲ. ಹಾಗಾಗಿ ಫೀಡ್ ಅನ್ನ ಹಾಕ್ಬೇಕು. ಬೆಳಿಗ್ಗೆ 1 ಟೈಮ್ ನಾವು ಕೊಡ್ತೀವಿ. ಆಕ್ಚುಲಿ 2 ಟೈಮ್ ಕೊಟ್ಟರೆ ಬೆಸ್ಟ್, ಬೆಳಿಗ್ಗೆ ಸಾಯಂಕಾಲ. ಫೀಡರ್ ಕೆಪಾಸಿಟಿ ಮೇಲೆ ಹೋಗುತ್ತೆ. ಫೀಡರ್ ದೊಡ್ಡದಿದ್ದಾವಾಗ ಬೆಳಿಗ್ಗೆ ಒಂದ್ಸಲ ಹಾಕು ಸಾಕಾಗುತ್ತೆ. ಆದ್ರೆ ನಮ್ಮ ದೊಡ್ಡ ಕೋಳಿ ದೊಡ್ಡಾಗ್ತಾ ಹೋದಂಗೆ 2 ಟೈಮ್ ಕೊಡ್ಲೇಬೇಕಾಗುತ್ತೆ. ಈಗ ನಾವು ಬೆಳಿಗ್ಗೆ ಮತ್ತು ಸಾಯಂಕಾಲ ಫೀಡ್ ಕೊಡ್ತೀವಿ, ಮತ್ತು ಡ್ರಿಂಕರ್ ಬೆಳಿಗ್ಗೆ ಮತ್ತು ಸಾಯಂಕಾಲ ಕ್ಲೀನ್ ಮಾಡ್ತೀವಿ. ಟಾನಿಕ್ ಅಂದ್ರೆ ಆಗಾಗ ಬೇಕಾದವಾಗ ಕೆಲವೊಂದು ಫೀಡ್ ಸಪ್ಲಿಮೆಂಟ್ಸ್ ಏನ್ ಬೇಕು ಅದನ್ನಷ್ಟೇ ಕೊಡ್ತೀವಿ. ಈ ತೇವಾಂಶ ಮತ್ತು ಉಷ್ಣಾಂಶ ಇದನ್ನ ಹತೋಟಿ ಮಾಡುವ ದೃಷ್ಟಿಯಲ್ಲಿ ನೋಡಿದಾಗ ಮಳೆಗಾಲದಲ್ಲಿ ಮತ್ತು ಬೇಸಿಗೆಯಲ್ಲಿ ಮಾಡಬೇಕಾಗಿರುವಂತಹ ಒಂದು ನಿರ್ವಹಣಾ ಕ್ರಮಗಳು ಏನೇನು ಸರ್? ಈಗ ಅದಕ್ಕೆ ಅಂತ ನಾವೇನ್ ಮಾಡ್ತಾ ಇಲ್ಲ. ಯಾಕೆಕರೆ ಬೇಸಿಗೆಯಲ್ಲಿ ಯಾಕೆಕರೆ ಟೆಂಪರೇಚರ್ ಜಾಸ್ತಿ ಇರೋದ್ರಿಂದ ಸೆಡ್ಡಿನ ಮೇಲ್ಗಡೆ ನಾವು ಎಲ್ಲ ಮೊದಲು ಸ್ವಾಗಿ ಎಲ್ಲ ಹಾಕ್ಬಿಟ್ಟು ಕೆಲವೊಂದು ಜೆಟ್ ಸಿಸ್ಟಮ್ ಅಲ್ಲಿ ಸ್ಪ್ರಿಂಕ್ಲರ್ ಹಾಕೊಂಡಿದೀವಿ. ಅದನ್ನೇ ಮಾಡೋದ್ರಿಂದ ಸ್ವಲ್ಪ ಒಳಗಡೆ ಕೂಲ್ ಆಗಿರುತ್ತದೆ. ಅಕ್ಕಿ ಕೆಳ ಒಳಗಡೆ ಆದಷ್ಟು ಟೆಂಪರೇಚರ್ ಕಡಿಮೆ ಆದಷ್ಟು ನಮಗೆ ಕೋಳಿಗಳು ಒಳ್ಳೆ ಬೆಳವಣಿಗೆ ಬರ್ತದೆ, ತೂಕ ಬರ್ತದೆ. ನಮಗೆ ಹೆಚ್ಚಿನಾಗಿ ಕೋಳಿ ತೂಕ ಬರೋದು ಚಳಿಗಾಲದಲ್ಲಿ ಸರ್. ಚಳಿಗಾಲದಲ್ಲಿ ಮರಿಗೆ ನಾವು ಏನು ಟೆಂಪರೇಚರ್ ಕೊಡಬೇಕು ಕೊಟ್ಟು ಅದನ್ನು ನಾವು ಬಾಕಿ ಟೈಮ್ನಲ್ಲಿ ಸರಿಯಾಗಿ ಇಟ್ಕೊಂಡ್ರೆ ಕರೆಕ್ಟಾಗಿ ಏನು ತೂಕ ಬರಬೇಕು ಆ ತೂಕ ಬರ್ತದೆ ಸರ್, ಒಳ್ಳೆ ತೂಕ ಬರ್ತದೆ. ಮಾರಾಟದ ವ್ಯವಸ್ಥೆ ಎಲ್ಲ ಹೇಗೆ, ಎಷ್ಟು ಬೇಡಿಕೆ ಆಧಾರದಲ್ಲಿ ನಿಮಗೆ ರೇಟ್ ಫಿಕ್ಸ್ ಮಾಡುವಂತದ್ದು ಹೇಗೆ ಇದು ಸರ್? ಈಗ ಕಂಪನಿ ತುಂಬಾ ಬಂದಿರೋದ್ರಿಂದ ಕಾಂಪಿಟೇಷನ್ ಮಾರ್ಕೆಟ್ ಈಗ ಏನಾಗಿದೆ ನೋಡಿ, ಸರ್ಕಾರ ಯಾವ್ಯಾವುದಕ್ಕೂ ಒಂದು ಅನುದಾನಗಳನ್ನ ಕೊಡ್ತದೆ, ಬೆಂಬಲ ಬೆಲೆ ಕೊಡ್ತದೆ. ಈ ಇವತ್ತಿನವರೆಗೂ ಕೋಳಿ ಸಾಕಾಣಿಕೆಯನ್ನು ಮಾಡಿ ಅಂತ ಸರ್ಕಾರ ಹೇಳುತ್ತೆ ಬಿಟ್ರೆ ಯಾವುದೇ ಒಂದು ಫಾರ್ಮರಿಗೆ, ಯಾವುದೇ ಒಂದು ರೈತರಿಗೆ ಅದಕ್ಕೊಂದು ಬೆಂಬಲ ಬೆಲೆ ಬಗ್ಗೆ ಯಾರು ಕೂಡ ಮಾಡಿದವರಿಲ್ಲ. ಇದು ದೊಡ್ಡ ರೈತರಿಗೆ ತುಂಬಾ ಅನ್ಯಾಯ ಆಗ್ತಾ ಉಂಟು. ಯಾಕೆಂದ್ರೆ ದೊಡ್ಡ ಹೆವಿ ಇನ್ವೆಸ್ಟ್ ಮಾಡಿರ್ತಾರೆ, ಕೋಳಿ ತೆಗೆಯೋ ಟೈಮ್ನಲ್ಲಿ ಬೆಳೆದ ಟೈಮಲ್ಲಿ ಅದಕ್ಕೆ ಬೇಕಾದಂತ ರೇಟ್ ಸಿಗೋದಿಲ್ಲ. ಎಷ್ಟೋ ಟೈಮ್ ಹೇಳ್ತೀವಿ ಸರ್ ನಿಮಗೆ, ಇವಾಗ 95 ರುಪೀಸ್ ಕಾಸ್ಟ್ ಆಫ್ ಪ್ರೊಡಕ್ಷನ್ ಬಿದ್ದು ನಾವು 65-70 ಕೋಳಿ ಕೊಟ್ಟಾಗ ಪರ್ ಕೆಜಿ ಮೇಲೆ 25-30 ರೂಪಾಯಿ ಕಳ್ಕೊಳ್ಬೇಕಾಗತ್ತೆ. ಅವಾಗ ಏನ್ ಮಾಡ್ತಾರೆ ರೈತರು, ಇಲ್ಲಿ ಸಾಮಾನ್ಯ ರೈತರಲ್ಲಿ ಏನ್ ಮಾಡ್ತಾರೆ, ಯಾವ್ಯಾವುದೋ ಕಷ್ಟದಿಂದ ಯಾವ್ಯಾವುದೋ ಹಣ ತಂದು ಹಾಕಿ ಕುಳಿ ಸಾಕಿರ್ತಾರೆ. ಆ ಹಣ ಹಾಕಿದಾಗ ಅವರಿಗೆ ಲಾಸ್ ಆಗಿರುತ್ತೆ. ನೆಕ್ಸ್ಟ್ ಇನ್ನೊಂದು ಬ್ಯಾಚ್ ಲಾಭ ಬರೋದಿದ್ದಕ್ಕೆ ಹಾಕ್ಲಿಕ್ಕೆ ಬಂಡವಾಳ ಇಲ್ದೇನೆ ಇವರಿಗೆ ನಾವು ಇದು ಸಫರ್ ಆಗ್ತಿದೀವಿ, ಲಾಸ್ ಆಗ್ತಿದ್ ಬಿಟ್ರೆ ಸರ್ಕಾರ ಇದಕ್ಕೆ ಏನಾದ್ರೂ ಒಂದು ತಲೆ ಹಾಕ್ಬಿಟ್ಟು ಕೋಳಿ ಸಾಕಾಣಿಕೆದಾರರಿಗೆ ಏನು ನೀವು ಕೋಳಿ ಸಾಕಾಣಿಕೆ ಮಾಡಿ ಒಳ್ಳೆ ಉತ್ಪಾದನೆ ಬರ್ತದೆ, ಲಾಭದಾಯಕ ಅಂತ ಹೇಳ್ತಾರಲ್ಲ, ಅದನ್ನು ನಾನು ಒಪ್ಪುದಿಲ್ಲ ಸರ್. ಎಲ್ಲ ಟೈಮು ಲಾಭದಾಯಕ ಅಲ್ಲ, ಸಿಜನ್ ವಯಸ್ಸು ಹೆಚ್ಚು ಕಡಿಮೆ ಆಗ್ತಾ ಇರ್ತದೆ. ಕಂಪನಿಯವರು ಹೇಗಾದ್ರೂ ಹೊಡ್ಕೊಂಡು ಹೋಗ್ತಾರೆ, ಸಾಮಾನ್ಯ ರೈತರಿಗೆ ತೊಂದರೆ ಆಗ್ತಾ ಉಂಟು. ಈಗ ಕೋಳಿ ಸಾಕಾಣಿಕೆದಾರರದ್ದೇ ಒಂದು ಸಹಕಾರ ಸಂಘವನ್ನ ಏನಾದ್ರೂ ಮಾಡಿಕೊಂಡ್ರೆ ಏನಾದ್ರೂ ಅನುಕೂಲ ಆಗ್ಬೋದು ಸರ್? ಅದು ಕೂಡ ನಾವು ಒನ್ ಟೈಮ್ ನೋಡಾಯ್ತು. ಒನ್ ಟೈಮ್ ಬರ್ಡ್ ಫ್ಲೂ ಬಂದಾಗ ನಾವೆಲ್ಲ ಇಲ್ಲಿ ಲೋಕಲ್ ಎಲ್ಲ ಸೇರಿಬಿಟ್ಟು ಕುಮಟ ನಮ್ಮ ಕಾರವಾರ ಡಿ ಸಿ ಆಫೀಸಿಗೆಲ್ಲ ಫಾರ್ಮರ್ ಸೇರಿದ್ರು. ಅಲ್ಲಿ ಏನಾಯ್ತು ಕೇಳಿದ್ರೆ ಹೀಗೆ ಮಾಡಿ ಒಂದು ಸಂಘ ಮಾಡೋಣ, ಸಂಘದಿಂದ ನಾವು ಹೋರಾಟ ಮಾಡೋಣ, ಈ ರೀತಿ ಬೆಂಬಲ ಬೆಲೆಗೆಲ್ಲಕ್ಕೆ ಫೈಟ್ ಮಾಡೋಣ ಅಂತ ಬಂತು. ಹಾಗೆ ಸರಾವತಿ ಕೋಳಿ ಸಾಕಾಣಿಕೆ ಸಂಘ ಅಂತ ನಮ್ಮ ಹೊನ್ನಾವರು ಈ ಕಡೆ ಮಾಡಿಬಿಟ್ಟು ಹೊನ್ನಾವರು ಕುಮಟ ಎಲ್ಲ ಸೇರಿ ನನ್ನನ್ನೇ ಅಧ್ಯಕ್ಷನ ಕೂಡ ಮಾಡಿದ್ರು. ಅಧ್ಯಕ್ಷನ ಮಾಡಿ ನಾವೆಲ್ಲ ಒಂದಿಷ್ಟು ರಿಸೀಟ್ ಮಾಡಿ ಎಲ್ಲರೊಂದು ನಾಮಿನೇಷನ್ ಇದು ಮಾಡ್ಕೊಳ್ವಾ, ಮೆಂಬರ್ವಾ, ಮೆಂಬರ್ ಅದೇನಾಯ್ತು ಕೇಳಿ, ಅದೇ ಸ್ವಲ್ಪ ದಿವಸದಲ್ಲಿ ಬರ್ಡ್ ಫ್ಲೂ ಹೋಯ್ತು, ಕೋಳಿ ರೇಟ್ ಚೆನ್ನಾಗಿ ಬಂತು, ತಕ್ಷಣ ಫಾರ್ಮರ್ ಎಲ್ಲ ಮತ್ತೆ ಯಥಾಸ್ಥಿತಿ. ಅಂದ್ರೆ ಆಗಾಗ ಗುಡುಕ್ತಾರೆ ಮತ್ತೆ ಇದಾಗ್ತದೆ, ಗುಡುಗು ಮಿಂಚು ಬಂದಂಗೆ ಆಗಿದೆ. ತುಂಬಾ ಲಾಸ್ ಆದಾಗ ಏನಾದ್ರೂ ಮಾಡೋಣ ಅನ್ನೋದು, ಮತ್ತೆ ಒಳ್ಳೆ ರೇಟ್ ಬಂತ ಬಿಟ್ಬಿಡೋದು, ಈ ರೀತಿ ಪರಿಸ್ಥಿತಿ ಆಗಿದೆ ಸರ್. ಹಾಗಾಗಿ ನಾವು ನನ್ನ 28 ವರ್ಷದಲ್ಲಿ ಎಲ್ಲವೂ ನೋಡ್ತಾ ಬಂದೆ. ಆದ್ರೆ ನನಗೆ ಇದರಿಂದ ಏನು ಅನ್ಯ ಆಗಿಲ್ಲ. ನನಗೆ ಈಗ ಫೀಡ್ ಅನ್ನೋದು ಚಿಕ್ಸ್ ಎಲ್ಲ ಸೇಲ್ ಮಾಡ್ತಿದ್ದೀನಿ, ಕೋಳಿ ಗಾಡಿ ಇದೆ, ಹಾಗಾಗಿ ಎಲ್ಲದರಿಂದ ನನಗೆ ತುಂಬಾ ಅನುಕೂಲ ಆಗಿದೆ. ಈಗ ಕೋಳಿಗಳಿಗೆ ಈಗ ಸ್ಥಳೀಯವಾಗಿ ಮಾರುಕಟ್ಟೆ ಇದೆಯಾ, ವಾಪಸ್ ಕಂಪನಿಗೆ ಕೊಡಬೇಕಾ? ಇಲ್ಲ, ಕಂಪನಿ ಕೊಡುವಂತ ವ್ಯವಸ್ಥೆ ಇಲ್ಲ ಇಲ್ಲಿ. ಏನಕ್ಕೆ ಸರ್, ಈಗ ನಮ್ದು ಲೋಕಲ್ ಮಾರ್ಕೆಟ್ಗೆ ನಮ್ ಕೋಳಿ ಹೋಗುತ್ತೆ. ಈಗ ಇಲ್ಲೇ ನಮ್ದು ಈ ಕಡೆ ಹೊನ್ನವರ ಕುಮಟ ಭಟ್ಕಳ ಮುರುಡೇಶ್ವರ ಸಿರಾಲಿ ಎಲ್ಲ ಇದೆಯಲ್ಲ, ಈ ಕಡೆನೆ ಆದಷ್ಟು ಅದನ್ನ ತಿನ್ಲಿಕ್ಕೆ ನಾವು ಇಲ್ಲಿಂದೇ ಸಪ್ಲೈ ಮಾಡ್ತೀವಿ. ಮತ್ತೆ ಇಲ್ಲಿ ಇಲ್ಲ ಆದ ಟೈಮ್ನಲ್ಲಿ ಹೊರಗಿನ ಕೋಳಿ ಬರ್ತಾ ಇರ್ತದೆ. ಈಗ ಒನ್ ಟೈಮ್ ನಮ್ದು ಕೂಡ ಕೋಳಿ ಗಾಡಿ ನಾನು ಮಾಡಿದಾಗ ನಮ್ದು ಭಟ್ಕಳಕ್ಕೆ 4 ಗಾಡಿ ಇತ್ತು ಒನ್ ಟೈಮ್, ಇವಾಗ 40 ಗಾಡಿ ಆಗಿರ್ಬೋದು. ಅಂದ್ರೆ ಅಷ್ಟು ಕಾಂಪಿಟೇಷನ್ ಕೂಡ ಇದೆ. ಕೋಳಿ ಅಂಗಡಿ ಇದ್ದವರಿಗೆ ಕೂಡ ನನ್ನ ಹತ್ರ ಕೋಳಿ ತಕೊಳ್ತಾ ಇದ್ದವರು ಒನ್ ಟೈಮ್, ಈಗ ಅವ್ರದ್ದು 2-3 ಗಾಡಿ ಆಗಿದೆ. ಮತ್ತೆ ಕೋಳಿ ಅಂಗಡಿಯವ್ರು ಏನ್ ಮಾಡ್ತಾರೆ ಕೇಳಿ ಸರ್, ಈಗ ಪ್ರಾಮಾಣಿಕರಲ್ಲ, ಹೆಚ್ಚು ಕಮ್ಮಿ ಎಲ್ಲರೂ ಅಲ್ಲ, ಒಂದಿಷ್ಟು ಜನ ಪ್ರಾಮಾಣಿಕರಲ್ಲ. ಏನು ಕೇಳಿದ್ರೆ, ಇವತ್ತು ಒಬ್ಬರ ಹತ್ರ ಕೋಳಿ ತಕೊಳ್ತಾ ಇದ್ದಂತ ಜನ ಇನ್ನೊಂದ್ ದಿವಸ ಮತ್ತೊಂದ್ ಹತ್ರ ತಕೊಳ್ಳೋದು. ಈಗ ನಮ್ದು ಇಲ್ಲಿ ಬ್ಯಾಲೆನ್ಸ್ ಇರುತ್ತೆ, 10-20 ಸಾವಿರ ಲಕ್ಷ ಇಡ್ಲಿ ಬ್ಯಾಲೆನ್ಸ್ ಇದ್ದು ಕೂಡ ಅದನ್ನು ಬಿಟ್ಟು ಮತ್ತೊಂದು ಗಾಡಿ ಇರುತ್ತೆ ಕೇಳೋದು. ಕಾಂಪಿಟೇಷನ್ ರೇಟ್ ಅವ್ರದ್ದು ಕಡಿಮೆ ಇದೆ, ಅಲ್ಲಿ ತಗೊಳ್ತೇವೆ. ಇಲ್ಲಿ ಸಾಲ ಉಂಟು, ಅವ್ರದ್ದು 1 ರೂಪಾಯಿ 2 ರೂಪಾಯಿ ಹೆಚ್ಚಾದ್ರೂ ನೋಡೋಣ ಅಂತ ಆ ಒಂದು ಮನೋಭಾವ ಯಾರಿಗಿಲ್ಲ. ಇದರಿಂದ ಎಲ್ಲ ಏನಕ್ಕೆ ಈ ಮಾರ್ಕೆಟ್ ಅಲ್ಲಿ ಸ್ವಲ್ಪ ಕಷ್ಟ ಆಗ್ತಿದೆ. ಹಾಗಾಗಿ ಇದಕ್ಕೆ ಮುಂದಿನ ದಿನದಲ್ಲಿ ಸರ್ಕಾರದಿಂದ ಏನಾದ್ರೂ ಒಂದು ವ್ಯವಸ್ಥಿತವಾದಂತ ವ್ಯವಸ್ಥೆ ಆಯ್ತು ಅಂತಾದ್ರೆ ರೈತರು ಬದುಕಬಹುದೇನ? ಇಲ್ಲಾಂತಂದ್ರೆ ಹೇ ಮುಂದೆ ಏನಾಗ್ತದೆ ಹೇಗಾಗ್ತದೆ ಅಂತ ಹೇಳಲಿಕ್ಕೆ ಆಗುದಿಲ್ಲ. ಸರಿ, ಒಂದ್ ಸಾರಿ ಈಗ ಕೋಳಿಗಳ ಮಾರಾಟ ಆದ ನಂತರ ಆ ಶೆಡ್ಡಿನ ಒಂದು ನಿರ್ವಹಣೆ ಮಾಡುವಂತಹದ್ದು, ಹೊಸ ಬ್ಯಾಚ್ ಅನ್ನ ಬಿಡುವುದಕ್ಕಿಂತ ಮೊದಲು ಪೂರ್ವ ಸಿದ್ಧತೆಯನ್ನ ಮಾಡ್ಕೊಳ್ಳುವಂತದ್ದೆಲ್ಲ ಹೇಗೆ ಸರ್? ಆಕ್ಚುಲಿ ಒಂದು 30 ಡೇಸ್ ಆದ್ರೂ ಗ್ಯಾಪ್ ಕೊಟ್ಟರೆ ತುಂಬಾ ಒಳ್ಳೇದು. ಯಾಕೆಂದ್ರೆ ಅದರಲ್ಲಿ ಏನೇನು ನಾವು ಮರಿ ಬಿಟ್ಟಿರ್ತೀವಿ, ಯಾವುದೋ ಏನಾದ್ರು ಡಿಸಿಸ್ ಇರ್ಬೋದು ಅಥವಾ ಸ್ವಲ್ಪ ಶೆಡ್ ಇನ್ ಫ್ರೆಸ್ನಿಟಿ ಹೋಗಿರುತ್ತೆ. ಅದಕ್ಕೋಸ್ಕರ ನಾವು ಏನ್ ಮಾಡ್ತೀವಿ, ಶೆಡ್ ಅನ್ನ ಗೊಬ್ಬರ ತೆಗೆದು ನೆಲ ವಾಶ್ ಮಾಡಿ ಸುಣ್ಣ ಹೊಡೆದು ಫಾರ್ಮಾಲಿ ನೋಡಿದು ಸ್ವಲ್ಪ ಶೆಡ್ ಅನ್ನ ಫ್ರೆಶ್ ಆಗಿ ಮಾಡ್ತೀವಿ, ಖಾಲಿ ಬಿಡ್ತೀವಿ. ಖಾಲಿ ಬಿಟ್ಟು ಮತ್ತೆ ಚಿಕ್ಸ್ ಹಾಕ್ತೀವಿ. ಆ ರೀತಿ ಮಾಡೋದ್ರಿಂದ ತೂಕಗಳು ಚೆನ್ನಾಗಿ ಬರ್ತದೆ, ಇಳುವರಿಗೆ ಒಳ್ಳೆ ಬರ್ತದೆ. ಯಾಕೆ ಶೆಡ್ ಅನ್ನ ಗ್ಯಾಪ್ ಮಾಡಿ ಹಾಕ್ಬೇಕೊಳ್ಳೋದು ಆಕ್ಚುಲಿ ಇದೆ. ಇನ್ನು ನಾವು ಕೆಲವರು ಏನ್ ಮಾಡ್ತೀವಿ, ಮಲ್ಟಿ ಬ್ಯಾಚ್ ಅಂತ ಮಾಡ್ತೀವಿ. ಅದರಲ್ಲಿ ಸ್ವಲ್ಪ ಬ್ಯಾಚ್ ಜಾಸ್ತಿ ಬರುತ್ತೆ ಬಿಟ್ರೆ ಅಷ್ಟೊಂದು ರಿಸಲ್ಟ್ ಸ್ವಲ್ಪ ಕಡಿಮೆ ಸರ್. ಈಗ ಸಾಮಾನ್ಯ ಕೋಳಿ ಸಾಕಣೆ ಮಾಡುವಂತವ್ರು 2 ಅಥವಾ 3 ಶೆಡ್ ಅನ್ನು ಇಟ್ಕೊಂಡ್ರೆ ಒಳ್ಳೇದು ಅಂತ ಹೇಳ್ತೀರಾ, ಅಥವಾ ಒಂದೇ ಶೆಡ್ ಇಟ್ಕೊಂಡ್ರೆ ಒಳ್ಳೇದು? ಜಾಸ್ತಿ ಇದ್ದಷ್ಟು ಒಳ್ಳೇದು. ಯಾಕೆಂದ್ರೆ ಸರ್ ನೋಡಿ, ಯಾವಾಗ ರೇಟ್ ಬರುತ್ತೆ ಯಾವಾಗ ಬರೋದಿಲ್ಲ ಅಂತ ಗೊತ್ತಿಲ್ಲ. ಇವಾಗ ಒಂದು 3-4 ಶೆಡ್ ಇದ್ರೆ ಎಲ್ಲ ಶೆಡ್ ಅಲ್ಲೂ ನಾವು ಇನ್ವೆಸ್ಟ್ ಮಾಡಿ ಹಾಕ್ತಾ ಹೋದ್ರೆ ಬಂಡವಾಳನ ಇಟ್ಕೊಳ್ಬೇಕು. ಇವಾಗ ನಿಮ್ಗೆ ಆವಾಗಲೇ ಹೇಳಿದಾಗೆ ಒಂದೇ ಶೆಡ್ ಮಾಡ್ಕೊಂಡು ಒಂದು ಬ್ಯಾಚ್ ಅಲ್ಲಿ ಲಾಸ್ ಆಯ್ತು ಅಂದವಾಗ ಮತ್ತೊಂದು ಬ್ಯಾಚ್ಗೆ ಹಾಕ್ಲಿಕ್ಕೆ ಬಂಡವಾಳ ಇದೇನೆ ಹೋಗ್ತದೆ. ಈಗ 3-4 ಶೆಡ್ ಇದ್ದವರಿಗೆ ಕ್ಲಿಕ್ ಆಗ್ತಾರೆ. ಯಾಕೆ ಈಗ ಸರ್, ಈಗ ನೋಡಿ, 1-2 ತಿಂಗಳಿಂದ ರೇಟ್ ಇರಲಿಲ್ಲ. ಈ ಪ್ರೆಸೆಂಟ್ ಸಾಮಾನ್ಯ ರೇಟ್ ಇದೆ. ಯಾಕೆ ನವರಾತ್ರಿ ನಂತರ ರೇಟ್ ಸಡನ್ಲಿ ಅಪ್ಪ ಬಿಡ್ತು. ಇವಾಗ ಆ ಟೈಪಲ್ಲಿ ನಮ್ದು 2-3 ಬ್ಯಾಚ್ ಸೆಡ್ ಇದ್ರೆ ಒಂದ್ರಲ್ಲಿ ಹೋದ್ರೆ ಇನ್ನೊಂದ್ರಲ್ಲಿ ಬಂದ್ ಬರ್ತದೆ ಅಂತ ಗ್ಯಾರಂಟಿ ಇರ್ತದೆ. ಅದು ಇನ್ನೊಂದಕ್ಕೆ ಹಾಕ್ಲಿಕ್ಕೆ ಆಗತ್ತೆ. ಆ ಒಂದು ಉದ್ದೇಶದಿಂದ 3-4 ಶೆಡ್ ಇದ್ರೆ ತುಂಬಾ ಒಳ್ಳೇದು. ಸಾಕಷ್ಟು ಚಟುವಟಿಕೆಯಲ್ಲಿ ನೀವು ತೊಡಗಿಸಿಕೊಂಡಿದ್ರಿ ಅಂತ ಕೇಳಿದ್ವಿ. ಸೋಷಿಯಲ್ ವರ್ಕ್ ಅಥವಾ ಒಂದು ಸಾಮಾಜಿಕ ಕೆಲಸದಲ್ಲಿಯೂ ಕೂಡ ನೀವು ತೊಡಗಿಸಿಕೊಂಡಿದ್ರಿ, ಆಮೇಲೆ ಕೃಷಿಯನ್ನು ಕೂಡ ಮಾಡ್ತಾ ಇದ್ರಿ. ಇದ್ರ ಬಗ್ಗೆ ಇನ್ನೊಮ್ಮೆ ಮಾತನಾಡೋಣ. ಸದ್ಯಕ್ಕೆ ಈಗ ಕೋಳಿ ಸಾಕಣೆಯ ಅನುಭವವನ್ನ ನಮ್ಮ ಕೇಳುಗರ ಜೊತೆಗೆ ಹಂಚಿಕೊಂಡಿದ್ದಕ್ಕಾಗಿ ಧನ್ಯವಾದಗಳು. ನಮಸ್ಕಾರ. ತುಂಬಾ ಥ್ಯಾಂಕ್ಸ್. ನಮಸ್ಕಾರ. ಇದುವರೆಗೂ ಕೋಳಿ ಸಾಕಣೆ ಅನುಭವ ಈ ವಿಷಯವಾಗಿ ಹೊನ್ನಾವರ ತಾಲೂಕಿನ ಆಡುಕಣ ಗ್ರಾಮದ ನಾಗೇಂದ್ರ ವೆಂಕಟರಮಣ ನಾಯ್ಕ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಸಿಗುವುದು ಪೆನ್ಷನ್ನ ಆಸರಿಯು ಆಗದು ನಿರಾಸರೆ ಇನ್ನು ಸಿಗುವುದು ಸಂತಸದ ಕ್ಷಣವು ಕಳೆಯುವುದು ಸುಖದಿಂದ ವೃದ್ಧಾಪ್ಯ ರಕ್ಷಿತ ಆಗುವ ಅನ್ನದಾತ ಸುರಕ್ಷಿತ ಆಗುವ ಅನ್ನದಾತ ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55-200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ಕೃಷಿ ಮಾಹಿತಿ. ವಿವಿಧ ಬಗೆಯ ಎಣ್ಣೆ ಬೀಜಗಳು, ಪಿಸ್ತಾ, ಕಬ್ಬು ಮತ್ತಿತರ ಶರ್ಕರ ಅಂಶಗಳಿರುವಂತಹ ಸಸ್ಯ ಮೂಲಗಳು ಹಾಗೂ ಪ್ರಾಣಿಜನ್ಯ ಮೂಲಗಳಿಂದ ಉತ್ಪಾದನೆಯಾಗುವ ಇಂಧನಗಳನ್ನು ಜೈವಿಕ ಇಂಧನ ಅಂತ ಹೇಳಬಹುದು. ನಮ್ಮ ಪರಿಸರದಲ್ಲಿ ಹಾಸುಹೊಕ್ಕಾಗಿರುವ ಸಸ್ಯಗಳಾದ ಹೊಂಗೆ, ಬೇವು, ಹಿಪ್ಪೆ, ಜತ್ರೋಪ, ಸಿಮರೂಬ, ನಾಗಸಂಪಿಗೆ, ಹೊನ್ನೆ, ರಬ್ಬರ್ ಬೀಜಗಳಿಂದ ಬರುವಂತಹ ಎಣ್ಣೆಯನ್ನು ಬಳಸಿಕೊಂಡು

ಎಕೆರು ಕಾಡಲಿ ಗಚಿ ಮಾಯಾ ರೇ ಕೇಳಿಯ ಎಕೆರು ಕಾಡಲಿ ಗಚಿ ಮಾಯಾಮ ಎಕೆರು ಕಾಡಲಿ ಗಚಿ ಮಾಯಾ ರೇ ಕೇಳಿಯ ಎಕೆರು ಕಾಡಲಿ ಗಚಿ ಮಾಯಾಮ ಎಕೆರು ಕಾಡಲಿ ಪಾಚು ಪುಂಡು ರೇ ಕೇಳಿಯ ಎಕೆರು ಕಾಡಲಿ ಪಾಚು ಪುಂಡು ಮಾ ಎಕೆರು ಕಾಡಲಿ ಪಾಚು ಪುಂಡು ರೇ ಕೇಳಿಯ ಎಕೆರು ಕಾಡಲಿ ಪಾಚು ಪುಂಡು ಮಾ ಕಾಡಲು ಚಂದ್ರ ಸೂರ್ಯ ರೇ ಕೇಳಿಯ ಎಕೆರು ಕಾಡಲು ಚಂದ್ರ ಸೂರ್ಯ ಮಾ ಎಕೆರು ಕಾಡಲು ಚಂದ್ರ ಸೂರ್ಯ ರೇ ಕೇಳಿಯ ಎಕೆರು ಕಾಡಲು ಚಂದ್ರ ಸೂರ್ಯ ಮಾ ಎಕೆರು ಕಾಡಲು ರಾಮ ಲಕ್ಷ್ಮಿ ರೇ ಕೇಳಿಯ ಎಕೆರು ಕಾಡಲು ರಾಮ ಲಕ್ಷ್ಮಿ ಮಾ ಪಾಠ ಜೋಡರು ಪಾಚ ಚಿತ್ರ ಸೋಡಲಿ ಬಾ ಪಾಚ ಜೋಡರು ಪಾಚ ಚಿತ್ರ ಸೋ